ಸುಮನ್ ಸುರಕ್ಷಿತ ಮಾತೃತ್ವ ಆಶ್ವಾಸನೆ, ಸುಮನ್ ಯೋಜನೆ ಅಡಿ ದೊರೆಯುವ ಉಚಿತ ಸೇವೆಗಳು, ಆಂಬ್ಯುಲೆನ್ಸ್ ಸೇವೆಗಳು, 108 ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಸಹಿತ ಕನಿಷ್ಠ 4 ಪ್ರಸವ ಪೂರ್ವ ತಪಾಸಣೆಗಳು, ಸಹಜ ಮತ್ತು ಸಿಸೇರಿಯನ್ ಹೆರಿಗೆ, ಗರ್ಭಿಣಿಗೆ ಪ್ರಯೋಗಶಾಲಾ ಪರೀಕ್ಷೆಗಳು, ಔಷಧೋಪಚಾರ, ಗರ್ಭಾವಸ್ಥೆಯಿಂದ ಹೆರಿಗೆಯಾದ 6 ತಿಂಗಳವರೆಗೆ ಮತ್ತು ಶಿಶುವಿಗೆ 1 ವರ್ಷದವರೆಗೂ ಔಷಧಿಗಳು. ಸುಮನ್ ಯೋಜನೆಯ ಪ್ರಯೋಜನ ಪಡೆಯಿರಿ. ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಭರವಸೆಯ ಬೆಳಕೊಂದು ತಂದಿದೆ ಹುರುಪು ಹೊಸತೊಂದು, LIC ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು, ಆರಿಸಿ ಹಿಂದೆ ನೀವು ನಿಮ್ಮ ಖುಷಿಗೆ ನೀಡಿ ಹೊಸ ರಾಗ. LIC ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. LIC ಹರ್ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಚಳಿ ಕಾಯಿಸ್ಕತ್ತ ಕೂತಿದ್ದೆ ಅಲ್ಲ ನೀನು? ಅಯ್ಯೋ ಬಿಡು, ವಸಿ ಸಳಿ ಜರ ಬಂದ್ಬಿಟ್ಟಿತ್ತು, ಅದಕ್ಕೆ ಕಳೆದ ವಾರ ಬರ್ನಿಲ್ಲ. ಅದಕ್ಕೆ ನಮ್ ಕಮಲಕ್ಕ ಮನೆಗೆ ಹುಡಿಕೊಂಡ್ ಬಂದಿದ್ದ. ಅದೇನಪ್ಪ ಅದೇನ ಬಿದ್ದೋಗ್ಬಿಟ್ಟಿದ್ದ ಅಂತಲ್ಲ, ಏನ ನಿನ್ಗ ಬಂದಿರೋದು ಅನ್ಕೊಂಡು ಕಾಫಿ ನೀರ ಹಿಡ್ಕೊಂಡ್ ಬಂದಿದ್ದ. ನೀನು ಮಾಡ್ಕೊಡ್ನಿಲ್ಲ ಕಾಫಿ ನೀರ್ನ? ಅಕ್ಕಯ್ಯ ಮಾಡ್ಕೊಡ್ತಾರೆ, ಏನ್ ಕಮಲಕ್ಕನ ಊಟ ಕಮಲಕ್ಕನ ಟೀ ಕಾಫಿ ನಮ್ ನೆಚ್ಕೊಳಕಾದ್ದ ಅದೆಲ್ಲ ನಾನು ಹೇಳ್ತಿರೋದು. ಏನೋ ಜ್ವರ ಬಂದ್ ಮಲಗವನ್ ಅನ್ಕೊಂಡು ಬಹಳ ಪಿರುತಿಯಿಂದ ಬಂದ್ರೆ ನೀನ್ ಅದಕ್ಕ ಹಂಗ ಅನ್ನೋದು. ಈಗ ಕಮಲಕ್ಕ ನಟ್ಟಿತ್ತೋಕೆ ಹೋಗಮ್ಮ ಇರು, ಅಂತಿದ್ದ ಅಂತ. ನೀನ್ ಅಂತಿದ್ದ ಅಂತ ಹೇಳು, ಅದೇನ್ ತಪ್ಪೇನಿಲ್ಲ ಕಣ. ನಾನು ಆ ಮಟ್ಟಕ್ಕೆ ಬರ್ನಿಲ್ಲ ಅಂದ್ರು ನೀ ಏನಾದ್ರೂ ನಮ್ಮ ಮಟ್ಟಿದ್ದಕ್ಕೆ ಮುಖ ಹಾಕ್ದೇಯ. ಅಲ್ಲ ಈಗ ನಿನ್ನ ಹುಷಾರಿಲ್ಲ ಅನ್ಬಿಟ್ಟು ನೀನ್ ನಟ್ಟಿದ್ದಕ್ಕೆ ಬರ್ನಿಲ್ಲ ಅಂತ ಹಿಂಗ ಅಂತೀಯಲ್ಲ ನೀನು. ನಿನ್ ಗದ್ದೆಗಳೆಲ್ಲ ಯಾರು ನೋಡ್ಕೊಂಡ್ ಬಂದವನು ಹೋಗಿ? ಅಲ್ಲಕ್ಕಯ್ಯ ಬರೀ ಗದ್ದೆ ನೋಡಿದ್ರೆ ನನ್ ನೋಡ್ದಂಗ ಅದ್ದ. ಇನ್ನೇನ್ ಮತ್ತೆ ಕೊಡೋದು ಅದೇ ತಾನೆ? ಓ ಸರಿ ಬಿಡು. ಅಲ್ಲಕ್ಕಯ್ಯ ಜೀಮ ದೊಡ್ಡದಲ್ವಪ್ಪ? ಜೀಮ ದೊಡ್ಡದೆ, ಅದಕ್ಕೆ ಕಮಲಕ್ಕನ್ನ ನಾನೇ ಕಳಿಸ್ಬಿಟ್ಟು ನಿಮ್ಮಟ್ಟಿತ್ತಕ್ಕ ನಾನು ಅಲ್ಲಿಗೆ ಹೋಗಿದ್ದೆ. ಓ ನೀನು ಗಂಟ್ಲರ್ಕಂದು ಹೇಳ್ತಾರದಲ್ಲ ಗೊತ್ತಾಯ್ತು. ಕಮಲಕ್ಕ ಅದೇನು ಮಾಡ್ತಾ ಕೂತವಳೆ? ವಾ ಕಮಲಕ್ಕ. ಓ ಬಾರಣ್ಣ. ಓ ಹೆಂಗಿದ್ಯಾಣ್ಣ ಚಂದ್ರಣ್ಣ? ಬಿಡವ ನಿನ್ ಕಾಲಿಟ್ಗಳಿಗ ಚಂದ ಆಯ್ತು ನಮ್ಮನ್ಲಿ. ಆದ್ರ ಮಾನ್ಯ ದಿನಕ್ಕೆ ಎದ್ಬಿಟ್ಟೆ ಜಕ್ಕಂತ ಎದ್ ನಿಂತ್ಕೊಂಡ್ಬಿಟ್ಟಿ. ಕಮಲಕ್ ಬಂದಿರ್ಲಿಲ್ಲ ನನ್ ನೋಡಕ್ ನೀವ್ ಒಂದ್ ಹೆಜ್ಜೆ ಯಾರು ಬಂದಿ ನಮ್ಮ ಮಟ್ಟಿತಕ್ಕೆ ಅಂತ. ಅಂದ್ರೆ ಅದು ಕಮಲಕ್ಕನ್ ಮೇಲಿರೋ ಪಿರುತಿ ಕಪ್ಪ, ಕಮಲಕ್ಕ ನಮ್ ಮೇಲಿಟ್ಟಿರೋ ಪಿರುತಿ. ಹೇಳು ಕಮಲಕ್ಕ, ನಾ ಎಲ್ಗ ಹೋಗಿದ್ದೆ ಅಂತ ಅವನಿಗೆ? ಏನ್ ನಿನ್ ಗದ್ದೆ ತಾವಕ್ ಹೋಗಿದ್ದ ರಾಜಣ್ಣ? ಅಲ್ಲಿ ಯಾರು ಇಲ್ದೆ, ನೀರ್ ಆಯ್ಸೋರ್ ಇಲ್ದೆ ಎಲ್ಲ ಒಣಗ್ತಾ ಇತ್ತು. ಅದಕ್ಕೆ ನೀ ಅವ್ರ ಹಟ್ಟಿ ತಾವಕ್ ಹೋಗು, ನಾನು ಚಂದ್ರಣ್ಣನ್ ಜಮೀನ್ ತಾವಕ್ ಹೋಯ್ತೀನಿ ಅಂತ ಹೋಗಿದ್ದ. ಸರಿ ಚಂದ ನೋಡ್ಕೊಂಡವನೆ ಅಂತ ನನ್ ಐದ್ ಹೇಳ್ತಿದ್ದ. ಗದ್ದೆ ಹೊಲ ಎಲ್ಲ ನೋಡ್ಕೊಂಡಂತೆ. ಅಲ್ಲ ನಾವು ಹೋಸಿ ಕಾಳು ಕಡ್ಡಿ ಹಾಕಿದ್ದಿ, ಅದೇನೋ ಬಿಸಿಲಿಗೆ ಒಣಗೋಯ್ತದೇನೋ ಅಂತ ಅನ್ಕೊಂಡು ನಾನು ಭಯ ಪಟ್ಕೊಂಡಿದ್ದಿ. ನಾನು ಅಲ್ಲಿಗೆ ಹೊಲ ಗದ್ದಾಗ ಕಾಣಲಿಡ್ಲಿಲ್ಲ ಅಂತಂದ್ರೆ ನಮ್ಮ ಮೈಕೈ ಇಟ್ಟವ ಅವ ಬೈಕ್ ತಗೊಂಡು ತಿರುಗ್ತಾವ ಊರೂರು, ಅದೇನಕ್ಕೆ ಹೋದವ ಅಂತ ಗೊತ್ತಾಗೋದಿಲ್ಲ. ಸುಮ್ಮತ್ತೀನಿ ಅಂತ ಅಂದ್ಬಿಟ್ಟು ಹೋಯ್ತಿರ್ತಾವೆ ಸುಮ್ಮನೆ ಎತ್ಕೊಂಡು. ಹಾಗೆ ಏನೋ ಬಿಡು, ಆಪತ್ಕಾಲದಲ್ಲಿ ಕೈ ಹಿಡ್ದವನೇ ನಂಟ ಅಂತಾರಲ್ಲವ, ಹಂಗೆ ನಮ್ಮ ರಾಜಣ್ಣ ನಮ್ಮ ಹೊಲದ ಗದ್ದೆ ದಿಕ್ಕುವೆ ಕಣ್ಣಾಯ್ಸನೆ. ಈಗ ಅದೇನ ನೀನು ಅದೇನ ಪಾತ್ರೆ ಬೆಳಗ್ತಾ ಇದ್ದಲ್ಲವ, ಅದ್ ಏನ ಇದ್ಯಾಕ ಇಷ್ಟೊಂದು ಪಾತ್ರೆ ಗುಡ್ಡೆ ಹಾಕಂಗ್ ಕೂತಿದಯ್ಯ? ಇನ್ನೇನ್ ಶಿವರಾತ್ರಿ ಬಂತು, ಎಲ್ಲ ಒಸಿ ಮಡಿ ಮಾಡಬಾರ್ದ ಮನೇಲಿ? ಅಟ್ಟಲ್ಲಿರೋ ಪಾತ್ರೆ ಎಲ್ಲ ಹಿಡ್ಕಿದ್ದೆ, ಎಲ್ಲ ತೊಳಿತಾ ಇದೀನಿ. ಬುಡವ ಬುಡವ, ನೀನು ಶಿವರಾತ್ರಿ ಅಂತಿದ್ದಂಗೆ ನನಗ ಬೆಟ್ಟ ನೆನಪಾಯ್ತದ. ಯಾವ ಬೆಟ್ಟವಪ್ಪ? ಮಹದೇಶ್ವರನ್ ಬೆಟ್ಟ, ಮಾದಪ್ಪನ್ ಬೆಟ್ಟ ಅಲ್ವಾ? ಈ ಪ್ರತಿ ವರ್ಷ ಹೋದ್ಯಾ ಶಿವರಾತ್ರಿಲಿ? ಅಯ್ಯೋ ಪ್ರತಿ ವರ್ಷ ಹೋಗಕ್ ಆದವ ಜನ್ಜಾತ್ರೆಲಿ, ಅದಕ್ಕೆ ಕೇಳಿ. ಆದ್ರೂ ಜನ ಸೇರಿದ್ರು ಸೇರಿದ್ರು ತಾನೇ ಜಾತ್ರೆ. ಹೌದು, ಹಂಗನ್ಬಿಟ್ಟು ನಾವೇ ಮನೆ ಒಳಗ್ ಕುಂತ್ಕೊಂಡ್ಬಿಟ್ರ ಆದದ? ಹಂಗಲ್ಲ ಕಣಣ್ಣ, ಅಷ್ಟೊಂದ್ ನೂಕ್ ನುಗ್ಲಲ್ಲಿ ಹೋಗಕ್ ಆಗ್ದು ಅಂತ ನಾನು ಹೇಳ್ತಾ ಇರೋದು. ಹೋಗ್ಬೇಕು, ಆದ್ರೆ ಈಗ ಹೋಗಕ್ ಆಗದಿಲ್ಲ. ಯಾಕೆ ಅಂತಂದ್ರೆ ನಮಗೂ ಜವಾಬ್ದಾರಿಗಳು ಜಾಸ್ತಿ ಆಗ್ಬಿಟ್ಟದಲ್ಲವ. ಈಗ ದನ ಕರ ಹೊಲ ಗದ್ದೆ ಎಲ್ಲ ನೋಡ್ಬೇಕಲ್ಲ, ಅದಕ್ಕೆ ಬರ ಜಾತ್ರೆಗೆಲ್ಲ ನಾವು ಕಾಲೆತ್ಕೊಂಡು ನಿಂತ್ಕೊಂಡ್ರೆ ಏನಾದ್ರೂ ಹೊಲ ಗದ್ದೆಲಿ ಪೈರು ಏನಾರ ಕಾಲೆತ್ಬಿಟ್ರೆ? ಹೌದು, ಅದಲ್ಲದೆ ನೋಡಿಗ ಎಲ್ಲ ಉಳುಮೆ ಮಾಡ್ಬೇಕು, ಮಣ್ಣು ಪಲ್ಟಾಯಿಸ್ಬೇಕು. ಹೋಕವ, ಎಷ್ಟೊಂದು ಕೆಲಸ ಇಟ್ಕೊಂಡಿದೀವಿ, ಕಷ್ಟ ಆಯ್ತದೆ ಬಿಡಿ. ಕಮಲಕ್ಕ ಅದಕ್ಕೆ ನಡ್ಕೊಂಡು ಹೋಯ್ತಿದ್ನಿ ಅವನು ಪರ್ಸಕ್ಕೆ, ಪರ್ಸಕ್ ಹೋಯ್ತಾರಲ್ಲ ನಡ್ಕೊ ಹೋಯ್ತಿ, ಬಸ್ಸಲ್ಲಿ ಹೋಯ್ತಾನೆ, ಬಸ್ಸಲ್ಲಿ ಹೋಯ್ತಾ ಬಸ್ಸಲ್ಲಿ ಬರ್ತಾನೆ. ಅಯ್ಯೋ ಈಗಾಗ್ಲೇ ಹುಷಾರಿಲ್ಲ ಅಂತ ಜಮೀನ್ ಕಡೆ ನೋಡಿಲ್ಲ, ಈಗ ನೋಡ್ಲಿ, ಆಮೇಲೆ ಹೋದ್ರಾಯ್ತು. ಮೂಗು ಮೊಸ ಮೊಸ ಅಂತ ಅದೆ, ಅದಕ್ಕೆ ನಾವೆಲ್ಲ ಹಂಗೆಲ್ಲ ಹೋಗಕ್ ಆಗೋದಿಲ್ಲ. ಈ ಕೊರೋನಾ ಟೈಮ್ಲಿ ಮಾಸ್ಕ್ ಹಾಕತ್ತಿದ್ದೆಲ್ಲ ಅದನ್ನ ಹಾಕಬೇಕು. ಅದಕ್ಕ ನಮ್ಮ ಇದಿಲ್ವಪ್ಪ ಟವಲು, ದರ್ಕಿ ಟವಲ್ ಇಲ್ವಾ, ಅದನ್ನೇ ಮುಚ್ಕೊಂಡ್ರಾಯ್ತು. ಉಸಿರು ಉಸಿರು ನಿಂತದತ್ತ ಮೇಲೆ ಟವಲ್ ಕಟ್ಕೋತಾರೆ, ಅದ್ ಗಾಳಿ ಆಡ್ತದ? ಹೋಗುವ ಅದ್ ಯಾವ ಮಾತು ಅಂತ ಆಡ್ದೆ ಕಮಲಕ್ಕ ನೀನು? ಮತ್ತೆ ಅಲ್ಲಕವ್ವ, ನಮ್ಮ ಹಳ್ಳಿ ದಿಕ್ಕನಾಗಿರೋ ರೈತರು, ಹಳ್ಳಿ ದಿಕ್ಕನಾಗಿರೋ ಜನ ಕಂಬಳಿನೇ ಓದ್ಕೋತಾವ್. ಸರಿ, ಎಲ್ಲ ಮೂಗ್ ಮುಚ್ಕೋ ಅಂದ್ರೆ ಅವ್ನು ಹೇಳ್ತಾ ಇರೋದ್ ನೋಡಿ, ಟವಲ್ ಅಲ್ಲಿ ಮೂಗ್ ಮುಚ್ಕೊಂಡ ತಕ್ಷಣ ಟವಲ್ ಅಲ್ಲಿ ಗಾಳಿ ಆಡ್ತದೆ ಅಣ್ಣ. ಅದೇ ಹೇಳಿದ್ ನಾನು, ನೀ ಸುಮ್ನೆ ಎಲ್ಲಿಂದ ಎಲ್ಗೋ ಹೋದ್ರೆ ಅದ ಬಿಗಿಯಾಗಿ ಕಟ್ಕೊಳ್ಳೋದು ಅನ್ಕೊಂಬಿಟ್ಟಿಯ ನೀನು? ಮಾಸ್ಕ್ ಹೋದ್ರೆ ನಾವು ಬಿಗಿಯಾಗ್ ತಾನೆ ಹಾಕೋತೀವಿ. ಬುಡು ಬುಡು, ಅವೆಲ್ಲ ಈಗ ಕೆಂಪ್ ಬಂತು. ಅವಾಗ ಟವಲ್ ಅಲ್ಲಿ ಬಾಯಿ ಮುಚ್ಕೊಳ್ಳೋದು, ಮೂಗ್ ಮುಚ್ಕೊಳ್ಳೋದು, ಅದನ್ ಮಾಡ್ಬೇಕು. ಏನ್ ಟರ್ಕಿ ಟವಲ್ ಕಟ್ಕೊಂಡು ಏನ್ ಹೋಯ್ತಿರ ಜನ ನೋಡು ನಗದಿಲ್ವ? ಅದಕ್ಕೆ ನೀನ್ ಸುಮ್ನಿದ್ದಯ್ಯ ನೋಡ್ದ್ಯಾ, ಈಗಲೇ ಹಂಗೆ ನತ್ತಿದ. ಅವನೇ ಟವಲ್ ಕಟ್ಕೊಂಡ್ರೆ ಲೂಜಾ ಕಟ್ಕೋತಾನೆ, ನಾನ ನೀನ ಕಟ್ಟಿದ್ರೆ ಬೀಗ ಕಟ್ಟಬೇಕು. ಅಂದ್ರೆ ನೀನು ಅಂತವನಿ ಅಂತ ನನಗ್ ಗೊತ್ತು, ಅದಕ್ಕೆ ನೀನ್ ಬತ್ತಿದಂಗೆ ಟವಲ್ ತೆಗ್ದು ನನ್ ಕಂಕಳಿಗೆ ಸಿಗಾಕತ್ತೀನಿ. ಎಲ್ಲಿ ಬಿಗಿ ಹಾಕಿ ಕಟ್ಬಿಟ್ಟು ನನ್ನ ಗೊಟ್ಟ ಕನ್ನಿಸ್ಬಿಟ್ಟು ಅನ್ನು ಅನ್ಕೊಂಡು ಬುಡು ಬುಡು ರಾಜಣ್ಣ. ಈಗ ಇದು ಹೇಳು, ಈಗ ನೆಲ ಎಲ್ಲ ಹಸನು ಮಾಡ್ಬೇಕಲ್ಲ, ಏನ್ ಬೆಳಿಬೇಕು ಅಂತಿದ್ಯಾ? ನಾನು ಹಸನು ಮಾಡಿ ಒಂದಷ್ಟು ಏನೋ ಮಾಡ್ಕೊಂಡಿದ್ದೆ. ಸರಿ, ಉಳಿಕೆ ಜಮೀನ್ಗೆ ಹೇಳ್ತಾ ಇದೀನಿ ನಾನು. ಈಗ ನೀನ್ ಹೇಳವ ಅದೇನ್ ಮಾಡ್ಬೇಕು ಅಂತ ಅದನ್ ಮಾಡಮ್. ಓ, ನಾನ್ ಹೇಳ್ಬೇಕಂತೆ ನೋಡು ರಾಜಣ್ಣ. ಅಲ್ಲಕವ್ವ, ನನಗ ಕಟಾವ್ ಮಾಡ್ಕೊಂಡು ತೀರ್ಸ್ಕೊಂಡು ನನಗ ಮಾತಾಡಕ್ ಆಗೋದಿಲ್ಲ ಅಂದ್ರು ನೀವು ಮಾತಾಡಿಸ್ತಿದ್ದಾರೆ, ಅದಕ್ಕೆ ನೀವ್ ಮಾತಾಡಿದ್ರೆ ನಾನ್ ಕೇಳ್ಕತ್ತೀನಿ. ಭತ್ತ ಎಲ್ಲ ಕಟಾವ್ ಮಾಡಿದ್ದಲ್ಲ, ಮೆದೆ ಹಾಕಿದ್ರಲ್ಲ, ಈಗೆಲ್ಲ ಭತ್ತ ಬಡದು ಗಾಳಿಗ್ ತೂರಿ ಎಲ್ಲ ಆಯ್ತಾ? ಆಯ್ತಲ್ಲವ, ಎಲ್ಲ ಮೂಟೆ ಕಟ್ ತಂದು ಹಾಕೊಂಡ ಅದು ಮಾಡ್ತಿದ್ದಂಗೆಯೇ ನನಗ ಏನಾಯ್ತು ಆ ಒಟ್ಟು ಏನೋ ಹೊಸ ಇನ್ಫೆಕ್ಷನ್ ಅಂತ ಹೇಳಿದ್ರು ಡಾಕ್ಟ್ರು. ಏನ್ ಧೂಳಲ್ಲಿ ನಿಂತಿದೆಯಾ ಅಂತ ಕೇಳಿದ್ರು. ಹ್ಞೂ ಕಣ್ಬೋದಿ, ಭತ್ತ ಇದ್ ಮಾಡ್ತಿದ್ದಿ ಅಂತ ಹೇಳಿದೆ. ಅದಕ್ಕೆ ಬಿಡು, ಈಗ ಧೂಳು ತುಂಬ್ಕೊಂಡದೆ ಒಂದು ವಾರ ಒಂದು 15 ದಿನ ನೀನು ಆ ಕಡೆಗೆ ಹೋಗ್ಬೇಡ, ರೆಸ್ಟ್ ತಗ ಅಂತ ಡಾಕ್ಟ್ರು ಹೇಳಿದ್ರು. ಅದಕ್ಕೆ ನಾನು ಮನ್ಲಿದ್ದಿ, ಹುಸಿ ಜ್ವರ ಬಂದ್ಬಿಟ್ಟಿತ್ತು. ಅದಕ್ಕೆ ಅದೆಲ್ಲ ಮಾಡಿವ್ನಿ ಕವ, ಈಗ ಮುಂದೇನ್ ಮಾಡೋದು ರಾಜಣ್ಣ? ನಾನು ತರಕಾರಿ ಬೆಳೆ ಬೆಳಿಬೇಕು ಅಂತ ಇದ್ದೀನಿ. ಈಗ ನಾನು ಟೊಮೆಟೊ ಬೆಳೆಯೋಣ ಅನ್ಕೊಂಡೆ. ಈಗ ನಾನು ಬಿತ್ತನೆ ಬೀಜ ತಂದು ಬೀಜೋಪಚಾರ ಮಾಡಿ ಹಾಕಿ ಎಲ್ಲ ನಿಧಾನ ಆಗ್ಬಿಡ್ತದೆ. ಅಲ್ಲೊಂದ್ ನರ್ಸರಿ ನೋಡ್ಕೊಂಡ್ ಬಂದಿದ್ದೀನಿ, ಚೆನ್ನಾಗ್ ಬಂದವೆ ಗಿಡ, ಅದನ್ನೇ ತಂದ್ಬಿಟ್ಟು ಗಿಡಗಳ ಹಾಕೋಣ ಅಂತ. ಹ್ಮ್ ಬುಡವ, ಈಗ ಮಳಿ ಇಲ್ವಲ್ಲ? ಈಗೇನ್ ಮಳೆ ಇಲ್ಲ, ಮಳಿ ಇಲ್ದೆ ಇರೋದ್ರಿಂದ ಈಗ ನಾವು ಕಾಳು ಕಡ್ಡಿ ಹಾಕಬೇಕು, ಹೇಳ್ದಂಗ ತರಕಾರಿ ಬೋರ್ ಹೊಡ್ಸಿದಲ್ವ, ನೀರ್ ಬಿಟ್ಕೊಳ್ಳೋದು ಬೆಳಕತ್ತದೆ. ಹೆಂಗೂ ಬೇಸಿಗೆಲಿ ತರಕಾರಿ ರೇಟ್ ಜಾಸ್ತಿ ಆಯ್ತದೆ, ನಾವು ಅದನ್ನೆಲ್ಲ ಕೀಳೋ ಹೊತ್ತಿಗೆ ರೇಟ್ ಬಂದ್ರೆ ನಮ್ಗೂ ಅನುಕೂಲ ಅಲ್ಲ ಅಲ್ವಾ? ನಿನ್ಗ ಅನುಕೂಲ ಅಷ್ಟೇ ಅಲ್ಲ, ನಮಗೂ ಅನುಕೂಲ. ನಾನ್ ನಮ್ಗ ಅನುಕೂಲ ಅಂದೆ ಕಣ್ಣಣ್ಣ, ನಾನ್ ನನಗೆ ಅಂದೇನಣ್ಣ ಬುಡವ, ಯಾಕಂದ್ರೆ ನಮ್ ರೈತರಂತಿದೆ ನಮ್ಗೆ ಮಾತ್ರ ಅನುಕೂಲ ಅಂತ ಅಲ್ಲ ಕಣ್ ರಾಜಣ್ಣ. ನಮ್ ರೈತರು ಯಾವಲ್ಲೂ ತಮ್ಗೆ ತನಗ ಅನ್ಕೊಳ್ಳೋದಿಲ್ಲ ನಮಗ ಅನ್ನೋದು ಅಲ್ವಾ. ಅದಕ್ಕೆ ನೀವು ಸ್ಪೆಷಲ್ ಅಲ್ವಾ? ಯಾವ್ದೇ ಯಾವತ್ತಲ್ ಪೆಸಲ್ ನನ್ಗೆ ಅನ್ಬಿಡ್ತಿದ್ದೆ. ಏನೇನು ದಸರಾ ಕರ್ಕೊಂಡು ಹೋದಾಗ ಅದನ್ನ ಪೆಸಲ್ ಮೈಸೂರು ಪಾಕ್ ಕೊಡಿಸು ಅಂತಿದ್ಯಲ್ಲ, ಆ ಪೆಸಲ್ ಅಂತಂದ್ರೆ ಏನು ಅಂತ ಕೇಳಿದ್ದಿ ನಾನು. ವಿಶೇಷ ಹೊಸ ತುಪ್ಪ ಜಾಸ್ತಿ ಹಾಕಿರ್ತಾರೆ ಅಂತಂದ್ರೆ ನೀನು ಇರ್ಲಿ ಬಿಡು. ತಿನ್ನ ವಯಸ್ಸಲ್ಲಿ ತಿಂದೆ, ಇನ್ ಯಾವಾಗ ತಿನ್ನಕಾದ್ದು ಬಿಡ. ಅಲ್ಲಕಯ್ಯ ಅಲ್ಲೆಲ್ಲ ಬಿದ್ದೋದ್ಮೇಲೆ ಕಳ್ಳೆ ತಿನ್ನಕಂತ ಅಲ್ಲ ಹೇಳಿದ್ದು ಗಟ್ಟಿ ಆಗದ ಅದ್ರಲ್ಲೂ ಕಲ್ ಮೈಸೂರು ಪಾಕ್ ಬತ್ತದಲ್ಲಣ್ಣ. ಇಟ್ಗೆ ಇಟ್ಗೆ ಅದು ಇಟ್ಗೆ ಅನ್ಬಾರ್ದು ಕವ್ವ ತಿನ್ನ ಪದಾರ್ಥವಾ? ಇಲ್ಲ ಇಲ್ಲ ಕಣ್ಣ ಹಂಗಲ್ಲ, ಓಲ್ಕೆ ಈಗ ಇಟ್ಗೆ ಹಂಗ ಗಟ್ಟಿಗೆ ಇರ್ತದೆ, ಇದು ಗಟ್ಟಿ ಮೈಸೂರು ಪಾಕು. ನನಗೆ ಏನ್ ನೆಪ್ಪ ಆಯ್ತದೆ ಅಂತಂದ್ರೆ, ಯಾವ್ದೋ ಒಂದ್ ಹಟ್ಟಿಗೆ ಹೋಗಿದ್ದೀನಿ ನಾನು ಸಿಟಿ ದಿಕ್ಕೆ, ಹಿಂಗೆ ನಮ್ಮ ಈ ಸ್ನೇಹಿತನ ಮನೆ ಅಲ್ವಾ ಅಂತ ಅಂದ್ಬಿಟ್ಟು ಹೋದ್ರೆ ಆ ವೈಕ ಮನೇಲಿ ತಿಂಡಿ ತಿನ್ನೋದ್ರೆ ಬೇಡ ಬೇಡ ಬೇಡ ಅಂತವೆ. ನಾನು ಇದ್ಯಾಕೆ ಬೇಡ ಅಂದರು, ಬೆಳಿಗ್ಗೆ ತಿಂಡಿ ತಿಂದು ಇದ್ಯಾಕೆ ಹಿಂಗಾಡ್ದಾರ ಇವರು, ಅವ್ವ ಕಾಂಕ್ರೀಟ್ ಮಾಡಾಳೆ ಅವ್ವ ಕಾಂಕ್ರೀಟ್ ಮಾಡಾಳೆ ಅಂದ. ನನಗೆ ಸಿಟ್ಟು ಎತ್ಬಿಡ್ತು. ಕಾಂಕ್ರೀಟು ಅಂತವ್ರಲ್ಲ ಇದ್ಯಾವ ಇದು ಅದೇ ಇದ್ಯಾವ್ದ ಹೊಸ ತಿಂಡಿ ನಾವು ಸಿತ್ ನೋಡಮು ಟೇಸ್ಟ್ ಅಂತ ಅನ್ಕೊಂಡ್ರೆ ಕಾಂಕ್ರೀಟ್ ಒಂದು ಉಪ್ಪಿಟ್ಟು ಅಂತ ನನಗೆ ಸಿಟ್ಟು ಬಂದ್ಬಿಡ್ತು. ಬಿಡವ ತಿನ್ನ ಪದಾರ್ಥಕ್ಕೆಲ್ಲ ಹಂಗೆಲ್ಲ ಅನ್ನಬಾರ್ದು ಅಲ್ವಾ. ಎಷ್ಟು ಕಷ್ಟಪಡ್ತೀವಿ ನಾವೇ ಬೆಳೆ ಬೆಳೆಯೋಕೆ, ಈಗ ಭತ್ತ ಬೆಳೆಯೋಕ್ಕಾಗಲಿ ತರಕಾರಿ ಬೆಳೆಯೋಕ್ಕಾಗಲಿ ಕಾಳು ಕಡ್ಡಿ ಬೆಳೆಯೋಕ್ಕಾಗಲಿ ಎಷ್ಟು ಕಷ್ಟಪಡ್ತೀವಿ ನಾವು ಅಲ್ವಾ. ಕಾಂಕ್ರೀಟು ಅಂದ ತಕ್ಷಣ ನನಗೆ ಸಿಟ್ಟು ಬಂದ್ಬಿಡ್ತು. ನಮ್ಮ ಮೈಕ್ಳಾಗಿದ್ರೆ ಹಂಗೆ ಎತ್ತಿ ಬಾರಿಸ್ಬಿಡ್ತಿದ್ದಿ. ಅದು ಸ್ನೇಹಿತನ ಮಕ್ಕಳಲ್ವಾ, ನಾವು ಹೇಳಕ್ಕ. ಆಮೇಲೆ ನಾನು ಕರೆದ್ಬಿಟ್ಟು ಹೇಳ್ದಿ ನಮ್ಮ ಸ್ನೇಹಿತನಿಗೆ, ನೋಡಪ್ಪ ನೀನು ಸಿಟಿಯಾಗಿದ್ದೀ, ಗೌರ್ಮೆಂಟ್ ಕೆಲಸದಾಗಿದ್ದೀ, ಚೆನ್ನಾಗಿ ನೋಡ್ಕೊತಿದ್ದೀ ಮಕ್ಕಳನ್ನ, ದಷ್ಟ ಪುಷ್ಟವಾಗವ ನೋಡಕ್ಕೆ, ಆದರೆ ಇದಕ್ಕೆಲ್ಲ ಕಾಂಕ್ರೀಟು ಹಂಗೆಲ್ಲ ಅನ್ನಬಾರ್ದು. ನೀ ಹೇಳ್ಬೇಕಪ್ಪ, ಹಳ್ಳಿಲಿದ್ದವನಲ್ವಪ್ಪ ನೀನು, ಹಂಗೆಲ್ಲ ಹೇಳ್ಬೇಕು ಅವ್ರಿಗೆ. ತಿನ್ನ ಪದಾರ್ಥಕ್ಕೆಲ್ಲ ಹಿಂಗೆ ಕನಿಷ್ಠವಾಗಿ ಮಾತಾಡಬಾರ್ದು ಅಂತ. ಹಂಗೆ ಇಟ್ಟಿಗೆ ಜಲ್ಲಿ ಮಣ್ಣು ಎಲ್ಲಿಂದ ಎಲ್ಗೋ ಓದೆ ಬಿಡು, ಅವು ತಿಂದೆ ಓಡಾಯ್ತಾ ಇದ್ದು. ನಾವು ಹಂಗಲ್ಲ, ನಾವು ತಿಂತೀವಿ. ಮೈಸೂರು ಪಾಕಲ್ಲಿ ಬೇಕಾದಷ್ಟು ತರ ಇದಾವೆ, ತುಂಬಾ ಮೆತ್ಕಿರೋದು, ಮುಟ್ರು ತುಪ್ಪ ಕೈಗೆ ಸಿಗೋದು, ಬಾದಾಮ್ ಮೈಸೂರು ಪಾಕು, ಗೋಡಂಬಿ ಮೈಸೂರು ಪಾಕು, ಸ್ವಲ್ಪ ಎಣ್ಣೆನು ಡಾಲ್ಡ ಜಾಸ್ತಿ ಹಾಕಿ ಮಾಡಿದ್ರೆ ಅದು ಇಟ್ಟಿಗೆ ಮೈಸೂರು ಪಾಕು ಅಂತೀವಿ. ನನ್ನ ಕೈಲಾಗ್ದು ಬಿಡು. ಇಲ್ಲ ರಾಜಣ್ಣ, ನಾನು ಹಂಗೆ ಕೇಳೋದಿಲ್ಲ, ನನಗೆ ಮಾಡಿಕೊಡು ಅಂತ ನಾನು ಕೇಳೋದಿಲ್ಲ. ಈಗ ನಮ್ಮ ಕಮಲಕ್ಕೂ ಜನರಲ್ ನಾಲೆಡ್ಜ್ ಜಾಸ್ತಿ ಆಗ್ಬಿಟ್ಟದೆ. ಯಾಕಂದರೆ ಈ ಬಾ ಪ್ಯಾಟೆ ದಿಕ್ಕೆ ಓಡಾಡಿ ಓಡಾಡಿ ಓಡಾಡಿ ಓಡಾಡಿ ಏನೇನು ಮಾಡ್ತಾರೆ, ಎಲ್ಲೆಲ್ಲಿ ಮಾಡ್ತಾರೆ, ಎಲ್ಲೆಲ್ಲಿ ಏನೇನು ಸಿಗ್ತದೆ, ಇದೆಲ್ಲ ನೋಡ್ಕೊಂಬಂಬಿಟ್ಟವಳೆ. ನೀವು ಪ್ಯಾಟೆಗೆ ಹೋಗಿ ಕಲ್ತ್ಕೊಂಬಂದಿರೋದ ಮತ್ತೆ ಅಲ್ಲೇ ಮಾಡ್ಕೊಂಡು ಕಲ್ತಿರೋದು ಎಲ್ಲನು? ಅಲ್ಲ ಕಯ್ಯ, ಮನೇಲಿ ಮಾಡ್ಬೇಕಾದ್ರೆ ಅದ ಟೇಸ್ಟ್ ನೋಡಿರ್ಬೇಕಲ್ಲ ಬಾ. ಅವಳು ಗೊತ್ತಿವಿ ಅಲ್ವೇ, ಎಲ್ಲ ನೋಡ್ತಾಳ ಅವಳು. ಇರ್ಲಿ ಈಗ ಆಯ್ತು ಬಿಡಪ್ಪ, ಮೈಸೂರು ಪಾಕ್ ಕತೆ ಇರ್ಲಿ. ಅಂದ್ರೆ ಮೈಸೂರು ಪಾಕ ಇವನು ತಂದುಕೊಡೋದು ಯಾವಾಗ ಅಂತಂದ್ರೆ, ಕಮಲಕ್ಕ ಅಲ್ಲೆಲ್ಲ ಬಿದ್ದೋದ್ಮೇಲೆ ಸುಮ್ನೆ ಒಣಿಲಿ ಅಂತ ಅನ್ಬಿಟ್ಟು ತಂದು ಮೆತ್ಕಿರೋದ್ ಸಿಕ್ತದಲ್ಲ, ಜಾಸ್ತಿ ತುಪ್ಪ ಹಾಕಿರೋದ ನೋಡ ಬಿಡ, ಬಾಯಿಗೆ ಹಾಕರ್ ಕರ್ಗೋಯ್ತದೆ. ಏನು ಭಗವಂತ ನಮ್ಮನ್ನ ಎಷ್ಟು ದಿನ ಇಟ್ಟಿದ್ದಾನು ಏನು ಯಾರು ಗೊತ್ತು? ಆಯ್ತಾ, ಈರಾಗಣ್ಣ ಚೆನ್ನಾಗಿ ತಿನ್ಕೊಳಮ್ಮ, ಏನಾರು ಬಂದ್ರೆ ಏನಾರು ಸಿವಾಕಾದ್ರೆ ಕಾಲ್ ಚಾಚ್ ಬಿಡೋದಂತಾಗೆ ಬಿಡವ. ಈಗ ಬೆಳೆ ವಿಷಯಕ್ ಬಾ, ಬರೀ ತಿನ್ನೋ ಉಣ್ಣದೇ ಆಗೋಯ್ತು ಯಾಕೋ ನಿಂದು. ನೀನೇನ್ ಬೆಳೀತಾ ಇದೀಯ ಅದೇಳು. ಅಯ್ಯೋ ಕಮಲಕ್ಕ, ಇನ್ನು ಬೆಳೆಯೋದ್ ಏನು ಅಂತ ಯೋಚನೆ ಮಾಡ್ಕೊಂಡಿಲ್ಲ, ಇನ್ನು ಭೂಮಿಯಲ್ಲಿ ಹಾಸನ ಮಾಡ್ಕೋಬೇಕಲ್ಲ. ಫಸ್ಟ್ ನೀರ್ ಬಿಡ್ಲಿ ಅಂತ ಕಾಯ್ತಾವ್ ನೀ. ಈಗ ನಾನು ನಿಂದೇನವ ನೀವೇ ಮಾಡ್ಕೊಂಡಿದ್ದೀರಿ ನೀರ್ ಅವರಿಂದ? ಕಟ್ ನೀರ್ ಬಿಟ್ಟವ್ರಲ್ವಾ, ಚೂರ್ ಚೂರ್ ಬಿಡ್ತಾವ್ರೆ, ಅಲ್ಲಿರೋದ್ ಒಂದ್ ಚೂರು ಉಳಿಸ್ಕೊಂಡ್ ಬಿಡ್ತಾರೆ. ಎಲ್ಲ ಉತ್ತು ಪತ್ತು ಎಲ್ಲ ರೆಡಿ ಮಾಡ್ಕೊತಾ ಇದೀನಿ. ಆಮೇಲೆ ಅಷ್ಟೊತ್ತಿಗೆ ನಮ್ಮ ಏಮಣ್ಣನು ಬತ್ನಲ್ಲ, ಬಂದ್ಬಿಟ್ಟು ಏನಾದ್ರು ಕೇಳ್ಬಿಟ್ಟು ಅವನು ನಾನು ಅವನು ನೋಡ್ಬಿಟ್ಟು ಇವನು ಹೊಸ ಸೇರ್ಸ್ಕೊಂಡ್ ಬೋರ್ ಹಾಕಿದ್ಯಲ್ಲ, ಆ ಜಮೀನಲ್ಲಿ ಬೆಳಿಬೋದಲ್ಲ ತರಕಾರಿ. ಏ ತರಕಾರಿಗಳು ಹಾಕಿನಿ ಕಣವ, ತರಕಾರಿಗಳು ಅದ್ರ ಪಡ್ಕ ಬೆಳಿ. ಬೇಸಿಗೆ ಭತ್ತ ಬೆಳೆಯಕ್ ಹೇಳ್ತಾ ಇದ್ಯಾ ಈಗ ಕಮಲಕ್ಕ? ಬರೀ ಬೋರ್ವೆಲ್ಲ ಇಟ್ಕೊಂಡಿಲ್ಲ ರಾಜಣ್ಣ, ಒಂದು ಕೃಷಿ ಹೊಂಡ ಮಾಡಿದೀನಿ, ಕೃಷಿ ಹೊಂಡ ಅದೇ ನೆಲಬಾವಿ ಅದೇ ಎಲ್ಲ ನೀರ್ ಚೆನ್ನಾಗಿ ಬತ್ತದೆ ಅಲ್ಲಿ, ಇವಳಿಗೇನ್ ಸಮಸ್ಯೆ ಇಲ್ಲ ಬಿಡು. ಆಗ್ಲಿ ಅಬ್ಬ ತರಕಾರಿ ಎಲ್ಲ ಹಾಕಿ ಅದೇನದ ಕೊತ್ತಂಬರಿ ಸೊಪ್ಪಬೇಕು ಅಂದ್ರೆ ಕಮಲಾಟ ಗಟ್ಟಿಗೆ ಹೋಗಿ ಕಿತ್ಕಬಾ ಅನ್ನೋ ತರದಲ್ಲಿ ಅವಳೆ. ಅದಕ್ಕೆ ನಾವೇ ನಮ್ ನಮ್ ಜಮೀನಲ್ಲಿ ಏನ್ ಮಾಡ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡ್ಬೇಕು. ಈಗ ಸೊಪ್ಪ ಚೆನ್ನಾಗಿ ಬತ್ತದೆ ಕಣ್ಣ, ಮಳೆ ಬಿದ್ರೆ ಸ್ವಲ್ಪ ಸೊಪ್ಪು ಕೊಳೆಯುತ್ತದೆ. ಏನಂದ್ರೆ ನಾವು ಸ್ಪ್ರಿಂಕ್ಲರ್ ಇಟ್ಕೊಂಡು ಏನಾರ ಅದಕ್ಕೆ ನೀರ್ ಹಾಕ್ಬಿಟ್ರೆ, ಕನ್ನಡದಲ್ಲಿ ಹೇಳವ ಸ್ಪ್ರಿಂಕ್ಲರ್ ಹನಿ ನೀರಾವರಿ ಕಣ್ಣ, ಹಂಗೆ ಹೇಳು. ಅದೊಂದು ತಂದು ಇಟ್ಕೊಂಡಿದೀನಿ ಜೆಟ್ಟು, ಅದ್ ಹಾಕ್ಬಿಟ್ಟ ಅಂದ್ರೆ ಅದ್ ತಿರುಗ್ತಾ ಇರ್ತದೆ. ಸೊಪ್ಪಿಗೆ ಎಷ್ಟ್ ಬೇಕು ಅಷ್ಟ್ ನೀರು, ಏನ್ ಸೊಂಪಾಗಿ ಬೆಳೀತದೆ. ಅವತ್ತು ನಾವು ಇದಕ್ಕೆ ಹೋಗಿರ್ನಿಲ್ವಾ, ಕನ್ನಡ ಹಬ್ಬ ಅನ್ಬಿಟ್ಟು ಕರ್ಕೊಂಡು ಹೋಗಿದ್ದಿಲ್ಲ ನೀವು ಟ್ರೈನ್ ನಾಗೆ, ಅಲ್ಲಿ ಹೋಟೆಲ್ ನಾಗ ಉಳ್ಕೊಂಡಿದ್ದಾಗ ಸ್ನಾನ ಮಾಡೋ ಅದೇನೋ ಬತ್ತಿತ್ತು ಅಂದಿಲ್ಲ ನೀರು ಹೆಂಗಿತ್ತು ಶವರ್ ಶವರ್ ಹಂಗಿಯೇ, ಈ ಸ್ಪ್ರಿಂಕ್ಲರ್ ಅಂದ್ರು ಹಂಗಿಯೇ ಹಂಗೆ ಆರತ್ ನೀರು, ಅದು ಮ್ಯಾಲಿಂದ ಬೀಳ್ತದೆ ಈಗ ಬೇಸ್ಗೆನಲ್ಲಿ ಚೆನ್ನಾಗಿ ಸೊಪ್ಪು ಬೆಳಿಬಹುದು. ಒಂದ್ಸತಿ ಕೀರೆ ಮಡಿ ಮಾಡ್ಬಿಟ್ಟ ಅಂದ್ರೆ ತಿಂಗ್ಳ ಗಟ್ಲೆ ಕೀರೆ ಸೊಪ್ಪು ಸಿಗ್ತದೆ, ಕೊತ್ತಂಬರಿ ಸೊಪ್ಪು ಸಿಗ್ತದೆ. ಬೇಕಾದಂಗ ಹಾಕೊಂಡು ಏನು ಸಾರ ಪಲ್ಯ ಆಮೇಲೆ ವಡೆ ಮಾಡ್ಕೊಂಡು ತಿನ್ಬಹುದು. ಸೊಪ್ಪಿಗೆ ಸೊಪ್ಪ ಚೆನ್ನಾಗಿ ಹಾಕಿ ಮಸಾಲೆ ರೊಟ್ಟಿ ಮಾರದ್ ಬೇಡ, ಅದ ಮಾರದು ನಾವು ತಿನ್ ಫಸ್ಟ್ ನಾವು ಕಣ್ಣ, ನಾವು ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರ್ತಾರೆ. ನೀನ್ ಅದಕ್ಕೆ ಕವ ಗಟ್ಟಿಗಿರೋದು ಹಂಗ ತಿಂದು ತಿಂದಿಯೇ ಅವಳು ತಿಂತಾರ ನಿಂಗೂ ಕೊಡ್ತಾ ಇದೀನಿ. ಅವಳು ಗಟ್ಟಿಗಿರೋದು ಅವಳು ತಿಂದಲ್ಲ, ಅವಳು ಇನ್ನೊಬ್ರು ಕೊಡ್ಬೇಕು ಅನ್ಬಿಟ್ಟು ಅನ್ಕೋತಾಳ ನೋಡಕ್ಕೆ ಅಲ್ಲ ಅಲ್ಲ ರಾಜಣ್ಣ ನೀನು ಹೇಳೋದು ಸರಿನೇ ಒಪ್ಕೋತೀನಿ, ಮನ್ಸು ಚೆನ್ನಾಗದೆ ಅಲ್ವಪ್ಪ, ಮನ್ಸು ಚೆನ್ನಾಗದೆ ಅಂತ ಅನ್ಬಿಟ್ಟು ಏನು ತಿಂದೆ ಇರಕ್ ಆಗೋದಿಲ್ಲ. ತಿನ್ಬೇಕು ನೀನು ದೇಹ ನೋಡ್ಬಿಟ್ಟು ಹೇಳ್ತಾ ಇದ್ದೀನಿ, ನಾ ಮನ್ಸನ್ನ ಹೇಳ್ತಾ ಇರೋದು ಗಟ್ಟಿಗದೆ ಅಂತ. ಅವಳು ಚೆನ್ನಾಗು ತಿಂತಾಳ, ಉಳಿದದ್ದನ್ನ ನಮ್ಮ ಜನಗಳಿಗೂ ಹಂಚ್ತಾಳೆ, ಅದು ದೊಡ್ಡ ಮನ್ಸು ಇರ್ಲಿ. ನೀನ್ ಹೇಳ್ಬೇಕಯ್ಯ, ನಾನ್ ಹೇಳೋದಲ್ಲ ನೀ ಹೇಳು. ಈಗ ಈಗ ನನಗ ಒಳ್ಳೆ ಮನ್ಸು ಅದೇ, ಅದಕ್ಕೆ ನಿಮ್ ಇಬ್ಬರ ಜೊತೆ ಕುಂತ್ಕೊಂಡು ಮಾತಾಡ್ತೀವಿ, ಇಲ್ಲ ಅಂದ್ರೆ ನಾನು ಕಡದೊಯ್ತಿದ್ದಿ ಕಾಳು ನಟ್ಟಿದ್ದಕ್ಕೆ. ಈಗ ನೀನ್ ಹುಷಾರಾಗಿದ್ಯ ಮೋಸ ಮೋಸ ಅಲ್ಲ, ಆದ್ರೂ ಬಿಡು ಪರವಾಗಿಲ್ಲ, ನಾಳೆ ಒಂದ್ ಕೆಲ್ಸ ಮಾಡಪ್ಪ ಹೇಳವ. ಆ ಹೀರೆ ಬಳ್ಳಿ ಬಂದ್ ಕೂತದೆ, ಅದಕ್ಕೊಂದ್ ಚಪ್ರ ಬೇಕು ನನಗೆ. ಆಯ್ತು ಬಿಡವ, ಬಂದ್ರೆ ಅದಕ್ಕೊಂದ್ ಚಪ್ರ ಹಾಕ್ಬಿಡನ. ಏ ಬಿಡು ರಾಜಣ್ಣು ಬತ್ತಾನೆ, ಹಾಕ್ಬಿಡಮ್ಮ ಬಿಡು, ಅದೇನ ಅದೇ ದೊಡ್ಡ ಸುತ್ತು ನೆಟ್ಬಿಟ್ಟು ಅಲ್ಲೇ ಬಿದ್ದವಲ್ಲವ ಇದು ಇದು ಅದು ಗಿಡದ ತುಂಡುಗಳು ಬೆತ್ತಾವೇ ನೋಡೋಣ, ಗುಡ್ಡೆ ಹಾಕಿವ್ನಿ ತಗೊಂಡು ಅದನ್ನ ಚಪ್ರ ಮಾಡ್ಬಿಟ್ರೆ ಆಯ್ತು ಬಿಡವ. ಈಗ ನಿಮ್ ಇತ್ತಲೇ ಆಗಲ್ಕಾಯಿ ಬೆಳ್ದೈತೆ, ಈ ಕಡೆ ಹೀರೆಕಾಯಿ ಐತೆ, ಎಲ್ಲದಕ್ಕೂ ಒಂದ್ ಚಪ್ರ ಆಗುತ್ತೆ ಅಂತ. ಆಯ್ತು ಬಿಡವ, ಸೀಮೆ ಬದ್ನೆಕಾಯಿಗೂ ಮಾಡ್ಬೋದು. ಸೀಮೆ ಬದನೆಕಾಯಿ ನೋಡಲ್ಲಿ ಮರಕ್ಕೆ ಹಬ್ಬಿಸ್ಬಿಟ್ಟಿದೀನಿ, ಅದೇ ಈಗ ಹೊಸಸಿ ಹೂ ಬಿಟ್ಟದೆ ಅದು. ಪರವಾಗಿಲ್ಲ ಕವ್ವ, ಬಿತ್ತ ಕಣ್ಣು ನೋಡವ. ಅಲ್ಲ ಕವ್ವ ಬೆಳ್ದದೆ ಚೆನ್ನಾಗದೆ ಅಂತ ಹೇಳಿದ್ರೆ ಅದ್ ಯಾಕವ್ವ ಬಿತ್ತ ಸುಮ್ನೆ ಅಂದೆ ಬಿಡಣ. ಕಣ್ಣ ಸ್ರಾಗದಿಲ್ಲ ಕವ್ವ, ನಂದು ಕಣ್ಣ ಸ್ರಾಗದಿಲ್ಲ ಅಂತ ಒಳ್ಳೆ ಕಣ್ಣು. ಹ್ಞೂ ಕವ್ವ ನೋಡು ಕಣ್ಣ ಹೆಂಗಿದದು, ಬಹಳ ಚೆನ್ನಾಗದೆ. ಆಯ್ತು ಬಿಡವ್ವ ಹೋಲಿ. ಈಗ ಮಡಿಕೊಂಡಿದೆಯಲ್ಲ ಅದನ್ನ ತೆಗ್ದು ಹಾಕೋಕ ಕಣ್ಣ ಹೆಸರಾಗಿಲ್ಲ ಏನಪ್ಪ ಕನ್ನಡಕ್ಕವ ಕನ್ನಡಕ್ಕವ ಅದು ಕೊಟ್ಟಿರೋದು ಓದಕ್ಕೆ ಓದಕ್ಕಪ್ಪ. ಅದು ಹಾಕೊಂಡು ನೋಡಿದ್ರೆ ನೀನು ರಾಜಣ್ಣನ ತರ ಕಾಣೋದಿಲ್ಲ, ಹೇಮಣ್ಣನ ತರ ಕಾಣ್ತಿದ್ದೆ. ಅದಕ್ಕೆ ನಾನು ಅದ ಹಾಕತ್ತಿಲ್ಲ ಹಂಗೆ ಹೇಮಣ್ಣ ರಾಜಣ್ಣಂಗ. ಬಿಡು ಹೇಮಣ್ಣ ಭೀಮಣ್ಣನ ತರ ಕಾಣ್ತಾರೆ, ಆ ತರ ಆಗ್ಬಿಟ್ಟದೆ ಅದು. ಹಂಗದ ಕನ್ನಡಕ, ಅದಕ್ಕೆ ನಾನು ಅದನ್ನ ಓದಕ ಅಂತ ಇಟ್ಕೊಂಡಿರೋದು. ಈಗ ಬೇಕು ಅಂದ್ರೆ ನೀನು ಕೊಡ್ತೀನಿ ನನ್ನ ನೋಡು ಕನ್ನಡಕದಲ್ಲಿ. ಅಲ್ಲ ಓದ್ಕಿತ ಮಾತಾಡ್ತಾ ಮಾತಾಡ್ತಾ ಹಿಂಗಿಯೇ ನಿಮ್ ಜಗಲಿ ಮೇಲೆ ಕೂತ್ಕೊ ಮಾತಾಡ್ತಾ ಕಮಲಕ್ಕ ಕನ್ನಡಕ ಅಲ್ಲೇ ಮಡಗ್ಬಿಟ್ಟು ಕೊಟ್ಟಕ್ಕ ರಾಜಣ್ಣ. ಕನ್ನಡದ ಕತೆ ಬಹಳ ದೊಡ್ಡದಾಗೆ ಅದೆ, ಬಂದ್ ಕನ್ನಡಕ ನೋಡಿದ್ರೆ ಕನ್ನಡಕ ಅದೇ ಆ ಕಳಕ್ ಆಗೋದಿಲ್ಲ ಹಂಗಾಗದೆ. ಕಡ್ಡಿ ಮುರಿದೋಗೈತಾ ಅವೋ, ಆ ನಿಮ್ ಪಡ್ಸಾಲೆ ಒಳ್ಳೆ ಛತ್ರ ಇದ್ದಂಗ ಅದೆ ಬಂದು ಐಕ ಕಾಲಿಟ್ಬಿಟ್ನೆ ಭರತನಾಟ್ಯ ಮಾಡ್ಬಿಟ್ಟವೆ. ಏ ನೋಡ್ತೀನಿ ಒಂದೊಂದ್ ದಿಕ್ಕಕ್ಕೆ ಒಂದೊಂದ್ ತರ ಅದೆ ಕನ್ನಡಕ. ಹಂಗೆ ಆಯ್ತು ಅಪ್ಪ, ಈ ಕನ್ನಡಕ್ವ ಕಮಲಕ್ ನಟ್ಟಿಗೆ ತಂದ್ರೆ ನಾ ಏನಾರ ಮರ್ತ್ಬಿಟ್ಟು ಹೋಯ್ತು ಅಂತಂದ್ರೆ ಐಕ ಭರತನಾಟ್ಯ ಮಾಡೋದು ಗ್ಯಾರಂಟಿ ಅನ್ಕೊಂಡು ಕನ್ನಡಕ ತತ್ತಿರ್ನಿಲ್ಲ. ಇವತ್ತು ತಂದಿನಿ ಕಂಡು ಬಿದ್ದು ತಂದಿದೆಲ್ಲ ಪುಣ್ಯ ಬಿಡು, ಇಲ್ಲಾರ ಬೇರೆ ಈಗ ಚಪ್ರ ಹಾಕ್ಬೇಕು ಅಂತ ಹೇಳ್ದ ಕಮಲಾಕರ್ ರಾಜಣ್ಣ. ಅದಕ್ಕೆ ನಮ್ಮಟ್ಟಿನಾಗ ಹೊಸಿ ಕಡ್ಡಿ ಅದ ಕೌಟ್ಲ ಇದಾವ ಅದಾವ, ಅದನ್ನ ತಕ್ಕೊಂಡು ಬತ್ತೀನಿ ನಾನು. ಆಮೇಲೆ ಈಗ ಕಮಲಾಕ್ ನಟ್ಟಿ ಇತ್ತಲಲ್ಲಿ ಒಂದಷ್ಟು ಅದೇನಾದ ಬೆತ್ತ ಅದೆ ಅಂತಂದಲ್ಲವ, ಅದನ್ನು ತತ್ತಾಳೆ ಹೋಗಿ ಬೆಳಗ್ಗೆ ಸೂರ್ಯ ಹುಟ್ಟಿದಂಗೆ ಹೋಗಪ್ಪ. ಬಂದ್ಬಿಟ್ರೆ ಆಮೇಲೆ ಇನ್ನೊಂದ್ ಕೆಲ್ಸ ಐತೆ ಹೇಳವ್ ಕೇಳಿ, ಚಪ್ರ ಹಾಕಾದ್ಮೇಲೆ ಮೂರ್ ಜನನ್ನು ಸೇರ್ಕೊಂಡು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗೋಣ, ಅಲ್ಲಿ ಬಿತ್ತನೆ ಭತ್ತ ಕೊಡ್ತಾವ್ರಂತೆ. ನಮ್ಗೆ ಬಿತ್ತನೆ ಮಾಡಕ್ ಸರೋಯ್ತಿದೆ, ಇನ್ನು ತಂದು ನಾವು ಬೀಜೋಪಚಾರ ಬೇರೆ ಮಾಡ್ಬೇಕು. ಅದಕ್ಕೆ ಜೈವಿಕವಾಗಿ ಮಾಡಕ್ಕೆ ಅದಕ್ಕೂ ಪುಡಿ ಕೊಡ್ತಾವ್ರೆ. ಆ ಪುಡಿ ತಂದು ನಾವ್ ಅದ್ರಲ್ಲಿ ಕಲ್ಸಿಟ್ಟು ಮತ್ತೆ ಅದ್ರಲ್ಲಿ ನೀರಲ್ಲಿ ನೆನೆ ಹಾಕಿ ಅದನ್ನೆಲ್ಲ ಒಣಗಿಸಿ ನಾವೆಲ್ಲ ಬಿತ್ತನೆ ಮಾಡಕ್ಕೆ ಇನ್ನು ಒಂದ್ ವಾರ ಆಯ್ತದೆ. ವಾರ ಆಯ್ತದೆ, ಈಗ ನೀನು ಬಂದ ರಾಜಣ್ಣ ನಾಳೆ ಒತ್ತರಕ್ತಾನೆ ಹೋಗೋದು ಅಲ್ಲಿಗಂಟ. ನೀನ್ ನಿನ್ ಜಮೀನ್ಲಿ ಏನ್ ಹಾಕ್ಬೇಕು, ನಾನ್ ನನ್ ಜಮೀನ್ಲಿ ಏನ್ ಹಾಕ್ಬೇಕು ಅಂತ ತೀರ್ಮಾನ ಮಾಡ್ಕೊಳ್ಳೋ. ಆ ಬೀಜ ಇಸ್ಕೊಂಬರು ಹಂಗೆ. ಆಯ್ತು, ಈಗ ನಾನು ಹೊಸಿ ಇದ ಹಾಕೊಂಡಿದೀನಿ, ತರಕಾರಿ ಹಾಕೊಂಡಿದೀನಿ ಕಣ್ ರಾಜಣ್ಣ ಹೊಸಿಗೆ ಎಂಬ ನಮ್ ಕಮಲಾಕ ಹೇಳ್ದಂಗ ಕೀರೆ ಇದೆಲ್ಲ ಹಾಕೊಂಡಿವ್ನಿ ನಾನು. ಅದು ಹೊಸಿ ಸುಮಾರಾಗಿ ಬಂದದೆ, ಇನ್ನೊಂದು ಒಂದ್ ಹತ್ತು ದಿನ ಬಿಟ್ರೆ ಅದನ್ನ ಬಳಸ್ಬೋದಕ್ಕವ, ಏನ್ ತೊಂದ್ರೆ ಇಲ್ಲ. ಐಕ ಮಕ್ಕಳಿಗೂ ಆಯ್ತದೆ, ನಮಗೂ ಆಯ್ತದೆ, ಉಳಿದನ್ನ ನಿಮ್ಮಟ್ಟಿಗೆ ಹೊಸಿ ಕೊಡ್ತೀನಿ, ಮತ್ತೆ ನಮ್ಮ ಕಮಲಾಕ್ ನಟ್ಟಿ ಹೊಸಿ ಕೊಡ್ತೀನಿ, ಹಂಗೆ ನಮ್ಮ ಕಾಳ್ ನಟ್ಟಿ, ಆಮೇಲೆ ಮತ್ತೆ ಮೂಲೆ ಮನೆ ಕೆಂಪಿ ಅವಳ ಮನೆಗೂ ಕೊಟ್ಟು ಕಳಿಸ್ತೀನಿ. ಹಂಗೆ ಅಯ್ಯೋ ಅಲ್ಲಕ್ಕಯ್ಯ ನೀನ್ ಒಳ್ಳೆ ಏನೇನೋ ಮಾತಾಡ್ತಿದ್ದೆ ಎಲ್ಲ ರಾಜಣ್ಣ ಲಕ್ಕಯ್ಯ, ನಮ್ಮ ಊರವ್ರಿಗೆ ಕೊಡೋದ್ರಲ್ಲಿ ಏನಯ್ಯ ತಪ್ಪು ಬಿಡು, ಕೆಂಪೇಟಿ ಕೊಡಬೇಡ ಅಂದ ನಾನು. ಆಯ್ತು ಬಿಡು, ನಿನ್ಗೋಸಿ ಜಾಸ್ತಿನೇ ಕೊಡ್ತೀನಿ ಬಿಡು. ಈಗ ನೀನು ಮೊದ್ಲು ಬೆಳೆ ಬೆಳಿ, ಆಮೇಲಿಂದ ನೀನ್ ಅದನ್ ಕಿತ್ತು ನೀನ್ ನಮ್ಗೆ ಕೊಟ್ಟಾಗ ನಾವ್ ಮಾತಾಡ್ತೀವಿ, ಈಗ ಮಾತಾಡೋದಿಲ್ಲ. ನಮ್ಮ ಮಟ್ಟಿ ತಂಗ್ ಬಂದಾಗ ನಾನು ಹೇಳ್ತೀನಿ. ಅಲ್ಲಕವ್ವ ಅದನ್ನ ಬೆಳೆದದೆ ಅಂತ ಹೇಳದ್ನಲ್ಲ ನಾನು, ಅದೇ ನಮ್ಮ ಮಟ್ಟಿ ತಂಕ ಬರ್ಲಿ ಅದು ಅದು ಬರೋದಿಲ್ಲ, ನಾನ್ ತಕೊಂಬರ್ಬೇಕು ನಾನು ಹೇಳಿದ್ದು. ಅದು ಬತ್ತದೆ ಅಂತ ಕಾಯ್ತಾ ಕುಂತ್ಕೊಂಡ್ರ ಆಗೋದಿಲ್ಲ. ನಾನು ಮುಂದಿನ ಕಿತ್ತ ಬರಾಗ ಕೈಲಿ ಈ ಕೀರೆ ಸೊಪ್ಪನ್ನ ಹಿಡ್ಕೊಂಡ್ ಬರ್ತೀನಿ. ಕೀರೆ ಸೊಪ್ಪು ನಮ್ಮನೇಲೆ ಬೇಕಾದಂಗ, ನೀನು ತರಕಾರಿ ಬೆಳೆದಿದ್ದೀನಿ ಹಿಡ್ಕೊಂಡ್ ಬಾ ಅಂದಿದ್ದು. ಹೊಸಿ ಟಮೋಟ ಹಾಕಿವ್ನಿ, ಅದು ಹೊಸಿ ಈಗ ಹೂ ಕಚ್ಚದೆ, ಇನ್ನೊಂದು 20 ದಿನಕ್ಕೆ ಅದು ಬಂದ್ಬಿಡ್ತದೆ ಕವ. ಅವಾಗ ತಂದು ಕೊಡ್ತೀನಿ ನಾನು ಹೊಸಿ ಎಳೆಕಾಯಿನ ತಂದು ಕೊಡ್ತೀನಿ. ಇನ್ನು ಅದಕ್ಕೆ ದಾರ ಕಟ್ಟಬೇಕು ಗಿಡಕ್ಕೆ ಫಸ್ಟ್, ಅದ್ರ ಬಗ್ಗೆ ಯೋಚನೆ ಮಾಡಿ ಕಾಯಿ ಕಚ್ಚೋವತ್ತಿಗೆ ನೀನ್ ಅದೆಲ್ಲ ದಾರ ಕಟ್ಟಿ ಕಡ್ಡಿ ನೆಟ್ಟಿ ಹಣ್ಣಾಗಿ ಇನ್ನು ಬರೋ ತನಕ ಟೈಮ್ ಆಗಕ್ಕಿಂತ ಮೊದಲಿಗೆ ಹೊಸಿ ಕಸ್ಕಾಯ ಆಗಿರಾಗ್ಲೇ ನಾ ತತ್ತೀನಿ. ಹೊಸಿ ಚಟ್ನಿ ಚೆನ್ನಾಗಿ ಮಾಡ್ತಿದ್ದೆ ನೀನು ಬಂದತ್ತಾನೆ ಅದ ತತ್ತೀನಿ. ತಂದಾಗ ಅದನ್ನ ಚೆನ್ನಾಗಿ ಮಾಡಿ ಯಾವ್ದಾರು ಅಕ್ಕಿ ರೊಟ್ಟಿಯೋ ಅಥವಾ ಇನ್ನೇನೋ ಮಾಡ್ತೀವಿ, ರಾಗಿ ರೊಟ್ಟಿ ಬೇಡ ಅದಕ್ಕೆ ಒಗ್ಗದಿಲ್ಲ ಅಂತ ಕಾಣಿಸ್ತದೆ. ಜೋಳದ ರೊಟ್ಟಿ ಚೆನ್ನಾಗಿರ್ತದ ಕಣ್ಣ, ಯಾವ ರೊಟ್ಟಿಗಾದ್ರೂ ಹೊಂದ್ಕೋತದ. ಆಯ್ತು ಬಿಡವ್ವ ಚಂದ್ರಣ್ಣ, ಏನ್ ಮನಿ ಕಂಡಾಗ್ಲೂ ಬರೀ ಅದನ್ನೇ ಯೋಚನೆ ಮಾಡ್ತಿರ್ತೀರೇ ಅಲ್ಲಕಯ್ಯ. ಹಿಂಗಿರುತ್ತೈತಿ ಹಂಗಿರುತ್ತೆ. ಈಗ ನಮ್ ರೈತರ ಕಷ್ಟ ಹೆಂಗಾಗ್ಬಿಟ್ಟದೆ ಅಂತಂದ್ರೆ ಪಾಪ ಮಾರದ್ರಲ್ಲೇ ಕಾಲ ಕಳೆದ್ ಬಿಡ್ತಾರೆ. ಇಷ್ಟ ಹಾಕ್ದಿ ಇಷ್ಟ ಬರ್ನಿಲ್ಲ, ಇಷ್ಟ ಹಾಕ್ತಿ ಅಷ್ಟು ಬರ್ನಿಲ್ಲ, ಎಷ್ಟು ಬರ್ಬೇಕಾಯ್ತು ಅಷ್ಟು ಆ ಬಂದ್ಬಿಡ್ತು. ಈ ತರದೆಲ್ಲ ಲೆಕ್ಕಾಚಾರದಲ್ಲಿ ಇರ್ತಾರೆ. ಪಾಪ ಅವರು ತಿನ್ನದೇ ಇಲ್ಲ. ಅದಕ್ಕೆ ಪೋಸ್ಟ್ ನಾಮ್ ತಿನ್ಬೇಕು ತಿನ್ನುವಂತೆ. ಆಮೇಲೆ ಇನ್ನೂ ಒಂದ್ ಕೆಲ್ಸ ಅದೇ ಹೇಳ, ಇವಿಬ್ರು ಸೇರ್ಕೊಂಡು ನನ್ಗೊಂದ್ ಸಹಾಯ ಮಾಡ್ಬೇಕು. ನಿಂಗವಲ್ಲ ಇವಳು ಕಮಲಕ್ಕಂಗೆ ಮಾತಾಡ್ದ ಇವಾಗ ಹೇಳವ. ಇವಾಗ ಶಿವರಾತ್ರಿಗೆ ಅಕ್ಕಿ ಉರಿತೀನಿ, ಸ್ವಲ್ಪ ನೀವಿಬ್ರು ಒನ್ಕೆ ತಗೊಂಡು ಒರಳಲ್ಲಿ ನನ್ಗೆ ಹಸಿಟ ಮಾಡ್ಕೊಡ್ಬೇಕು. ಸಹಾಯ ಅಂದಲೇ ನನಗ್ ಗೊತ್ತಾಯ್ತು, ಸೂವಿ ಅಂತಿದ್ದಂಗೆ ರಾಗ ಯಾವ್ದು ಅಂತ ನನಗ್ ಗೊತ್ತಾಯ್ತು. ಇವ ಯಾವಾಗ ಅಕ್ಕಿ ಅಂದ ತಂಬಿಟ್ಟು ನನಗೆ ಬಂದ್ಬಿಡ್ತು. ನನಗೆ ಒಂದ್ ಚೂರ್ ಆದ್ರೆ ನಾನೇ ಮಾಡ್ಕೋತೀನಿ, ನಿಮ್ಗೆಲ್ಲ ಕೊಡ್ಬೇಕ್ ತಾನೆ. ಅಕ್ಕಿನ ಗಮ್ ಅನ್ನಂಗೆ ಉರ್ದಿಡ್ತೀನಿ, ನೀವ್ ಬಂದೆಲ್ಲ ಒಂದ್ ಚೂರ್ ಕುಟ್ ಕೊಟ್ರೆ ನಾ ಒಂದ್ರಡಿ ಕೊಡ್ತೀನಿ, ಮತ್ತೆ ತರಿ ಹಾಕಿ ಕುಟ್ ಕೊಟ್ಬಿಟ್ರೆ. ಅಕ್ಕಿ ಕುಟ್ಟಾಗ ಭತ್ತ ಕುಟ್ಟಾಗ ಪದ ಆಡ್ತಿದ್ರು, ಯಾರು ಆಡೋದಿಲ್ಲ. ನೀನೇನಾರು ಹೊಸಿ ಆಡ್ಕೊಂಡ್ ಕುಟ್ಬಿಡೋಣ ಹೇಳ್ತೀನಿ. ನಾನು ಒಬ್ಬನೇ ಆಡೋದಿಲ್ಲ, ನೀವು ಆಡಿದ್ರೆ ಬೇಗ ಕೆಲಸ. ನನಗ ಅದು ಮರ್ತೋಗದ ಸೊಲ್ ಮಾತ್ರ ಒಂಚೂರು ನೆಪದ ಬುಟ್ಟಾಯ್ತು ಆಡದ್ನ ಅವತ್ತಿಯೇ. ಈ ಬುಡು ಅಂತಂದ್ರೆ ಆಡುವಂತ್ಲ ಆಡುವಂತ್ಲಪ್ಪ. ಸರಿ, ಅದೇನು ಹೇಳ್ತಾರಲ್ಲಪ್ಪ, ಸುವಾಬ ಸುವಿಸುವಾಬ ಸುವಿಸುವಾಬ ಸುವಿಸುವಾಬ ಸುವಾಬ ಸುವಿಸುವಾಬ ಸುವಿಸುವಾಬ ಸುವಿಸುವ, ಅದು ನನಗೆ ನೆಪ್ಪು ಬತ್ತಾ ಇಲ್ಲ. ನಾಳೆ ಬತ್ತಿಲ್ಲ, ಅಷ್ಟೊತ್ತಿಗೆ ಕಲ್ತ್ಕೊಂಬಾ. ಕಲ್ತ್ಕೊಳ್ಳದಲ್ಲ, ನಾನು ಅವಾಗ್ಲೇ ಕಲ್ತಿದ್ದಿ, ಅದನ್ನೇ ಸ್ವಲ್ಪ ಜ್ಞಾಪಿಸ್ಕೋ. ಇದು ಏನಂತಾರವ, ಅದು ಅದು ಪದಗಳು ಶಬ್ದ ಅಂತಾರ, ಮರ್ತೋಗ್ಬಿಟ್ಟ. ಅದಕ್ಕೆ ಜ್ಞಾಪಿಸ್ಕೊಂಡು ಜ್ಞಾಪಿಸ್ಕೊ ಅವ್ರಜ್ಜಿ ಅಂದ್ರೆ ಅವ್ರ ಅಮ್ಮ ಬಹಳ ಪಸಂದ ಹೇಳ್ತಿದ್ಲು, ಅದಕ್ಕೆ ಅವ್ನ್ಗೆ ಆಪಟ್ಟಿ ಎಲ್ಲ ಆಡ್ ಬರೋದು. ಈಗ ಕಡಲೆ ಬೀಜ ಉರ್ಕೊಡ್ತೀನಿ, ಸಿಪ್ಪೆ ಎಲ್ಲ ತೆಗಿಬೇಕು, ತಿನ್ಕೊಂಡ್ಬಿಟ್ಟು ಬಾಯ್ಗೆ ಹಾಕೋಬೇಡ. ಹೋದ ವರ್ಷ ಶಂಕರಣ್ಣ ಸಿಪ್ಪೆ ತಕ್ಕೊಡೋಣ ಅಂದ್ರೆ ಅರ್ಧ ತಿನ್ಬಿಡ್ತಾನೆ ಸಿಪ್ಪೆ ಸಮೇತ. ಸಿಪ್ಪೆ ಅಂದ್ರೆ ಮೇಲ್ ಸಿಪ್ಪೆ ಎಲ್ಲ ಬೀಜದ ಮೇಲೆ ಕೆಂಪದಿರ್ತದ ನೋಡು, ಅದನ್ನೆಲ್ಲ ಉರ್ಬಿ ಅದನ್ನ ಪಪ್ ಮಾಡಿ ಕೊಡ್ಬೇಕು. ಪಪ್ಪು ಅರ್ಧರ್ಧ ಮಾಡದ್ನ ಪಪ್ ಮಾಡೋದು ಅಂತಾರೆ. ಮರಕ್ ಹಾಕೊಂಡು ಕೈಯಲ್ಲಿ ತೀಡಿದ್ರೆ ಆಯ್ತದೆ, ಇಲ್ದಲ್ ಗೋಣಿ ಚೀಲದಲ್ಲಿ ಹಾಕೊಂಡು ಮಾಡಿದ್ರೆ ಆಯ್ತದೆ. ನಮ್ ಶಂಕರಣ್ಣಿಗೆ ಒಸಿ ಮಾಡೋಣ ಅಂದ್ರೆ ಅರ್ಧ ತಿಂದ್ಬಿಟ್ಟು ತಂದ್ಬಿಟ್ಟಿದ್ದ. ಎರಡ್ ಸೇರ್ ಕಳ್ಳ ಬೀಜ ಕೊಟ್ಟಿದ್ರೆ ಉರ್ದಿನ ಕಳ್ಳ ಬೀಜವ ಒಂದ್ ಸೇರ್ ತಂದ್ ಕೊಟ್ಟನು ಅಂದ್ರೆ ಪಾಪ ಕಮಲಕ್ಕ ಏನೋ ಮಡಿಯಾಗವನೆ ನಮ್ ಶಂಕರಣ್ಣ ಅಂತ ಅನ್ಬಿಟ್ಟು ಪಪ್ ಮಾಡಕ್ ಕೊಟ್ರೆ ಆಮ ಚೆನ್ನಾಗಿ ಪೇರಿಸ್ಬಿಟ್ಟು. ಅದಕ್ಕೆ ನೀನು ನನ್ ಕಣ್ಣು ಮುಂದೆ ಸ್ವಲ್ಪ ಉಜ್ಜಿ ಕೇರಿ ಕೊಡು. ಇಲ್ಲ ಕವ, ನಾನು ಹಂಗ ಮಾಡೋದಿಲ್ಲ ಕವ, ದೇವ್ರಿಗೆ ಎಡ ಇಡ್ತಿದ್ದ ಅಲ್ವಾ, ದೇವ್ರಿಗೆ ಎಂಜಲಿ ಇಟ್ಟರವ. ಅದಕ್ಕೆ ನಾನು ಹಂಗೆ ಮಾಡೋದಿಲ್ಲ, ಚೆನ್ನಾಗಿ ನಿನಗೆ ಅದ ರೆಡಿ ಮಾಡಿ ಕೊಡ್ತೀನಿ, ಆದ್ರೆ ಒಂದುಂಡೆ ಜಾಸ್ತಿ ಒಂದೇನು ಅತ್ತೆ ತಗೊಳ್ಳೋಣ. ಹತ್ತುಂಡೆ ಕೊಡ್ತಿದ್ದೈಕವ್ವ, ಅದ್ರ ಮೇಲೆ ಇನ್ನೊಂದು ಉಂಡೆ ಕೊಟ್ರು ಅದ್ರ ಮೇಲೆ ಒಂದು ಎಕ್ಸ್ಟ್ರಾ. ಅದನ್ನ ಹೇಳ್ತಾರೆ ನೋಡಿ ಯಾಕಯ್ಯ ನಿನ್ಗೆ ಹತ್ತು ಕೊಡೋದಿಲ್ವಾ? ಆಮೇಲೆ ರೆಡಿ ಮಾಡ್ಕೊಟ್ಟ ಉರ್ಗಡ್ಲೆ ಉಂಡೆ ಮಾಡ್ತೀನಿ. ನಾನಾ ನೀನು ಈ ವರ್ಷ ಹೇಳ್ತಾವಳ, ನಿಂಗೆ ಪ್ರತಿ ವರ್ಷ ನಾನೇ ಮಾಡ್ಕೊಡೋದೊಳಗೆ ಎಲ್ಲಾನು ಅಲ್ಲ ಕಯ್ಯ. ಕಳೆದ ವರ್ಷ ಶಂಕರಣ್ಣ ಪೂಜೆ ಕೊಡ್ತೀನಿ ಅಲ್ಲದ್ರೆ ಅಕ್ಕಿ ಕೊಟ್ಟಿದ್ದು ರಾಜಣ್ಣ. ಶಂಕರಣ್ಣಂಗೆ ನಾನು ಕೊಟ್ಟಿದ್ದು ಬರೀ ಕಳ್ಳೆ ಬೀಜ, ಅದನ್ನೇ ಮುಕ್ಬಿಟ್ಟು ಉಳ್ದಿದ್ ಕೊಟ್ಟ. ಅದಕ್ಕೆ ಹೊಸಿ ಗಂಟ್ಲು ಕಟ್ಕೊಳ್ಳೋದೇ ಅಂತಿದ್ದ ಶಂಕರಣ್ಣ. ಇದಕ್ಕೇನು ಒಂದ್ ವರ್ಷದ ಮಾತಿನ್ನು ನೆನ್ಪಲ್ಲಿಟ್ಕೊಂಡಿದ್ಯಾ? ಆಮೇಲಿಂದ ಅಮ್ಮ ಒಂದು ಈ ಹಳ್ಳಿ ಕಟ್ಟದಿಕ್ಕೆ ಒಂದ್ ವಾರ ಬರ್ನೇ ಇಲ್ಲ ಅಮ್ಮ. ಪಿತ್ತಾಗ್ಬಿಡದೆ ಪೇರಿ ಕೀಳ್ತಾ ಇದ್ದಾಗೆ ಬತ್ತೀನಿ ಬತ್ತೀನಿ ಬತ್ತೀನಿ ಅಂತ ಅನ್ಬಿಟ್ಟು ನೋಡ್ದ. ಇವಳು ಒಳ್ಳೆ ಕಳೆ ಬೀಜ ತಂದಿದ್ಲು ದಿಲ್ಲಿಂದ ಚೆನ್ನಾಗಿ ಉರ್ದ್ಕೊಟ್ಟಿ ಚೆನ್ನಾಗ್ ಬಾರಿಸ್ಬಿಟ್ಟವ್ರೆ. ಓಲಿ ಬಿಡು, ಚೆನ್ನಾಗ್ ತಿನ್ಕೊಂಡು ಈ ಗಟ್ಮುಟ್ಟಾಗ ಅವನೇ ನಮ್ ಶಂಕರಣ್ಣ. ಆಮೇಲೆ ಈಗ ಇನ್ನೊಂದು ವಿಷಯಪ್ಪ ನಿಮ್ಗೆಲ್ಲ ಹೇಳ್ಬೇಕು. ಫೆಬ್ರವರಿ 15 ರೇಡಿಯೋ ಕಿಸಾನ್ ದಿವಸ ಅಂತೆ ಈ ಆಕಾಶವಾಣಿಲಿ ಹಾಕ್ತಾ ಇದ್ರು, ಕೇಳಿಸ್ಕೊಂಡೆ. ಅದಕ್ಕೆ ಏನು ಹೋಗು ಮಾಲಿಗೆ? ಈಗ ನೋಡವ್ವ, ನಾವು ಸುಮ್ ಸುಮ್ನೆ ಹೋಗೋದ್ ಬೇಡ. ಈಗ ರೇಡಿಯೋ ಕಿಸಾನ್ ದಿವಸ ಮಾಡ್ತಾರೆ ಅಂತ ಅನ್ಬಿಟ್ಟು ನಾವು ಹೋಗಿ ಗೇಟ್ ನೋಡ್ಕೊಂಡ್ ಬರಕಾದ್ದ. ಅದಕ್ಕೆ ಕೇಳು ರಾಜಣ್ಣ, ಅವ್ರು ಕರೆದ್ರ ನಾವು ಹೋಗಮ್ ಅಲ್ವಾ? ಅಲ್ಲಿ ಹೋದ್ರೆ ಏನ್ ಮೋಸ ಆಗೋದಿಲ್ಲ ಬುಡವ, ಯಾಕಂದ್ರೆ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊತಾರೆ ರೈತರು ಅಂತಂದ್ರೆ. ದಿನ ನಮ್ಮ ರೈತರನ್ನೆಲ್ಲ ಇಂಟರ್ವ್ಯೂ ಮಾಡೋದಿಲ್ವ ಆ ಜನ? ಬೆಳಿಗ್ಗೆ ಎದ್ದ ತಕ್ಷಣ ಮಗ್ಗುಲು ಕೊಟ್ಟು ಹಿಂಗೆ ಎದ್ದ ತಕ್ಷಣ ರೈತರಿಗೆ ಸಲಹೆ ಅಲ್ವ, ನೀವು ಹಿಂಗೆ ಮಾಡ್ಬೇಕು ಹಂಗೆ ಮಾಡಬೇಕು, ಈ ಇದ್ರ ಯೂರಿಯಾ ಬಳಸ್ಬೇಕು, ಅದು ಬಳಸ್ಬೇಕು, ಇದು ಬಳಸ್ಬೇಕು, ಇಂಥ ಹಂಗಾಮಲ್ಲಿ ಇಂಥ ಬೆಳೆ ಬೆಳಿಬೇಕು, ಮಳೆ ಜಾಸ್ತಿ ಆಯ್ತದೆ, ನೀವು ಹಿಂಗೆ ಆಹಾರನ ಸಂಗ್ರಹಣೆ ಮಾಡ್ಕೋಬೇಕು, ಇದೆಲ್ಲವನ್ನ ಹೇಳೋದಿಲ್ವವ? ಅದಕ್ಕೆ ನಾವು ಒಸಿ ತಡಿಯಮ್ಮ, ಅವರೇನಾದ್ರೂ ಬನ್ನಿ ನಿಮ್ಮೆಲ್ಲ ಅಂತಂದ್ರೆ ಹೋಗಮ್ಮ. ಇಲ್ದೇದ್ರೆ ಹೆಂಗು ರೇಡಿಯೋನಲ್ಲಿ ಹಾಕ್ತಾರೆ ಏನಾಯ್ತು ಅಂತ ಕೇಳಿಸ್ಕೊಳ್ಳೋ. ರೇಡಿಯೋ ಕಿಸಾನ್ ದಿವಸ ಅಂತಂದ್ರೆ ರೇಡಿಯೋನಾಗೆ ಹೋಗಿ ಹೋಗ್ಬೇಕು ಅಂತ ಏನಿಲ್ಲ ಕವ, ನಾವು ನಮ್ಮಿದ್ದ ಜಾಗದಲ್ಲಿ ಅದನ್ನ ಆಚರಣೆ ಮಾಡಮ್ಮ. ಈಗ ನೀನು ಈಗ ತಂಬಿಟ್ ಮಾಡಕ ರೆಡಿ ಮಾಡ್ಕೊಳಮ್ಮ ಅಂತ ಹೇಳ್ತಿದ್ದ. ಬೇಡ, ಅದು ಅದ್ರ ಪಾಡ್ಗದು. ನೀನು ಅದು ತಂಬಿಟ್ಟು ಮಾಡೋ ಪಾಡಕ್ ತಂಬಿಟ್ಟು. ಈಗ ಏನ್ ಮಾಡೋದು ಅಂತಂದ್ರೆ ರಾಬೆ ಉಂಡಿಯೋ ಏನೋ ನಾವೇ ಮಾಡ್ಕೊಂಡು ತಿನ್ನಮ್ಮ, ಪ್ರೋಗ್ರಾಮ್ ಕೇಳಮ್ಮ. ಓ ಹಂಗಂದಿ ಅಲ್ಲೂ ಅಲ್ಲ ರಾಜಣ್ಣ ಕೇಳಿಸ್ಕೊಂಡ ಶಿವರಾತ್ರಿ ದಿನ ತಂಬಿಟ್ಟು ಕಡಲೆ ತಂಬಿಟ್ಟು ಅಕ್ಕಿ ತಂಬಿಟ್ಟು ಕೊಡೋದಲ್ದೆ ರವೆ ಉಂಡೆ ರಾಬೆ ಉಂಡೆ ಕಿಸಾನ್ ದಿನಕ್ಕೆ ಮಾಡು ಅಂತ ಹೇಳ್ತಿರೋದಕ್ಕವ್ವ. ಬೇಕಾದ್ರೆ ನಾನು ಅದುವಾಗಿ ರವಿಯ ಉರ್ಕೊಡ್ತೀನಿ. ನೀ ನೋಡ್ದೇನೋ 15ನೇ ತಾರೀಕು ನಿಂಗೆ ರವೆ ಉಂಡೆ, 18ನೇ ತಾರೀಕು ಅಕ್ಕಿ ತಂಬಿಟ್ಟು ಕಡಲೆ ತಂಬಿಟ್ಟು. ಅಲ್ಲವ ಈಗ ತಪ್ಪೇನ ತಿನ್ನೋದ್ರಲ್ಲಿ ತಪ್ಪೇನಿಲ್ಲ. ಮಾಡವ್ರ ಯಾರಣ್ಣ, ಎಷ್ಟೊಂದು ಕೆಲ್ಸ ಕುಂತದೆ ಮನೇಲಿ ದುಂಬೊಡಿಬೇಕು, ಪಾತ್ರೆಗಳೆಲ್ಲ ಇಳ್ಕೊಂಡಿದ್ದೀನಿ. ರಬೆ ಉಂಡೆ ಮಾಡೋದೇನ್ ನಿನ್ಗೆ ಏನ್ ಗಾನವಾದ ಕೆಲ್ಸವ? ನೀನೇ ಮಾಡ್ಕೊಂಡು ತಂದು ಬಿಡಣ, ಒಂದ್ ಡಬ್ಬಿಗೆ ತುಂಬಿಕೊಂಡು ಎಲ್ಲ ತಿಂತೀವಿ. ಏನ್ ರಾಜಣ್ಣ, ಈಗ ರಾಜಣ್ಣ ಹೆಂಗಿದ್ರು ಸಿಟಿ ದಿಕ್ಕೆ ಹೋಯ್ತಾವ್ನೆ. ಬೆಳಿಗ್ಗೆ ಮೊದಲನೇ ಬಸ್ ಅಲ್ಲಿ ಏನೋ ಸಿ ಕೆಲಸ ಅಂತಿದ್ದ, ಯಾರೋ ರೈತ ಸಂಪರ್ಕ ಕೇಂದ್ರ ಅದೇನೋ ಅಧಿಕಾರಿ ನೋಡ್ಬೇಕು ಅಂತೇನೋ ಹೇಳ್ತಿದ್ದ. ಅಲ್ಲಗ ನಮ್ಮ ಯಾರ ಏಮಣ್ಣ ಬತ್ತಾನಂತೆ, ಈಗ ಅಲ್ಲೇ ಅವನಂತೆ ಉಳ್ಕೊಂಡವನಂತೆ ಸಿಟಿಲಿ ಅವನು ಹಂಗೆ ಸಿಕ್ತೀನಿ ಅಂತ ಹೇಳವನಂತೆ. ಹೆಂಗಿದ್ರು ಹೋಯ್ತವನಲ್ಲ ರಾಜಣ್ಣ ಬತ್ತ, ಓಸಿ ಗೋಡಂಬಿ ದ್ರಾಕ್ಷಿಯ ತಕಂಬಪ್ಪ. ಓಸಿ ಅಂತಂದ್ರೆ ಎಲ್ಲಿ ಬರೋ 10 ರೂಪಾಯಿ ಪಾಕೆಟ್ ತಂದ್ಬಿಟ್ಟ, ಈ ಒಂದೊಂದು 1/2 kg ತಕಂಬ ತಿನ್ನಮ್ಮ. ಅಲ್ವಾ ಗೋಡಂಬಿ ದ್ರಾಕ್ಷಿ ನೀನೇ ಮಾಡ್ಕೊಂಡ್ಬಂದಿದ್ದಕ್ಕೆ ನಿಂಗೆ 1/2 kg ಗೋಡಂಬಿ ದ್ರಾಕ್ಷಿ ಅಂತ. ಇಲ್ಲ ಇಲ್ಲ ಇಲ್ಲ ಹಂಗ ಹೇಳೋದಿಲ್ಲ, ನೀನು ಪ್ಯಾಟೆ ದಿಕ್ಕ ಹೋಯ್ತಿದ್ದಲ್ಲ ಅದಕ್ಕೆ ಕಡೆ ಹೇಳಿದ್ದು. ಈಗ ನಮ್ಮ ಮಗ್ಲಲ್ಲೇ ಕಮಲ ಕಾವಳೆ ಅಲ್ವಪ್ಪ, ರವೆ ಕೊಡು ಅಂತ ಕೇಳದ್ನ, ಸಕ್ಕರೆ ಕೊಡು ಅಂತ ಕೇಳದ್ನ, ಹಾಲು ಕೊಡು ಅಂತ ಕೇಳದ್ನ, ಏನ್ ಕೇಳದ್ನವ ನಿಂಗೆ? ಏನು ಪ್ಯಾಟೆ ನಮ್ ಏನೋ ಗೋಡಂಬಿ ದ್ರಾಕ್ಷಿ ಇಟ್ಕೊಂಡಿಲ್ಲ ಮನ್ಲಿ ತಕಂಬಪ್ಪ ಅಂತ ಹೇಳಿದೆ. 1/2 kg ಗೋಡಂಬಿ, 1/2 kg ದ್ರಾಕ್ಷಿಗೆ ನೀ ರವೆ ಎಷ್ಟು ಹಾಕ್ತೀಯ ಅಂತ ನನಗೆ ಯೋಚನೆ ಹಾಕ್ಬೇಕು ಹೇಳವ ನಿನಗೆ. ಗೊತ್ತಿಲ್ಲ ಅವ ಎಲ್ಲನು ಒಂದೊಂದೇ ಐದರಲ್ಲಿ ಯೋಚನೆ ಮಾಡಲ್ಲ, ಎಲ್ಲನು ಮೂರ್ ಸಲ 4 ತರದಲ್ಲಿ ಯೋಚನೆ ಮಾಡ್ತಾನೆ. ಈಗ 1/2 kg ತರ ಕೇಳಿರೋದ್ ಯಾತಿಕೆ ಅಂದ್ರೆ, ಒಂದು ರವೆ ಉಂಡೆ ಗೋಸಿ ಹಾಕಕ್ಕೆ, ಇನ್ನೊಂದು ಅದ್ರಲ್ಲಿ ಕೇಸರಿ ಬತ್ ಮಾಡಕ್ಕೆ. ಮೂಡಪ್ಪ ಎರಡು ಐಟಮ್ ಆಯ್ತಲ್ಲ ತಿನ್ನಲ್ಲ, ಅದಾದ್ಮೇಲೆ ಪಾಯಸ ಮಾಡಿಸ್ತಾನೆ ತಿನ್ನು ಕುಡಿ. ನಿಮ್ಮ ಹಟ್ಟಿಲಿ ರವೆ ಉಂಡೆ ಮಾಡಿಸ್ತಾರೆ, ಅವ್ರ ಹಟ್ಟಿಲಿ ಕೇಸರಿ ಬತ್ತು ಇಲ್ಲ, ಇಲ್ಲಿ ಅಲ್ಲಿ ಎಲ್ಲೋ ಕೆಂಪು ಹಟ್ಟಿಲಿ ಪಾಯಸ ಮಾಡು ಅಂತ ಹೇಳಿದ್ರು. ಈಗ ನೋಡಪ್ಪ ಗೋಡಂಬಿ ಇದು ದ್ರಾಕ್ಷಿ ಮೂರ್ ಮನ್ಗೂ ಹಂಚ್ತಾನೆ. ಈಗ ನೋಡಪ್ಪ ನೀನು ಒಳ್ಳೆ ವಿಷಯನೇ ಹೇಳಿದೆ, ಈಗ 3 ಐಟಮ್ ಇವನು ಹೇಳಾನೆ ಆಯ್ತಾ. ನೀನು ಗೋಡಂಬಿ ದ್ರಾಕ್ಷಿ ತಕಂಬ, ಆ 3 ಐಟಮ್ ನಾನೇ ಮಾಡ್ಕೊಡ್ತೀನಿ. ನೀನೇ ಮಾಡಿಯೋ ನೀ ಮಾಡಿಸಿಯೋ ಅದು ಗೊತ್ತಿಲ್ಲ. ಇಲ್ಲ ಕರ್ಕೊಂಡೋಗ್ಬೇಕು ನೀನು. ಇಲ್ಲ ನೀನು ಬಂದು ನಿಮ್ಮಿಬ್ರು ಕುಂತ್ಕೊಂಡು ಪ್ರತ್ಯಕ್ಷವಾಗಿ ನೋಡಿ, ನಾನೇ ಮಾಡ್ಕೊಡ್ತೀನಿ, ನೀವೇನು ಹೆಲ್ಪ್ ಮಾಡಬೇಡಿ. ನೀವು ಕೈಗೆ ಹಾಕಿದ್ರೆ ಕೆಟ್ಟೋಯ್ತದೆ ಪದಾರ್ಥ. ಅದಕ್ಕೆ ಬೇಕಿತ್ತ ನಿಂಗಿದು ನೋಡಿ ಹೆಂಗೈತೆ, ಮಾಡಿಸ್ಕೊಂಡು ತಿಂದ್ಬಿಟ್ಟು ನಾವು ಕೈ ಹಾಕರ್ ಕೆಟ್ಟಾಯ್ತು. ಆಯ್ತು ಇವತ್ತು ನೋಡವ್ವ ನೀನು ಏನು ಮಾಡಬೇಡ ರಾಜಣ್ಣ, ನೀನು ಮರುಮಾತಾಡ್ದಿಯೇ ಈಗ ನಮ್ಮನೇಲಿ ಕಷಾಯ ಮಾಡ್ಸಿವ್ನಿ ಹೊಸಿಯ. ಬನ್ನಿ ಈಗ ತಡ ಮಾಡಬೇಡಿ, ಆರೋಯ್ತದೆ ಕುಡ್ಕೊಂಡು ಇನ್ನೇನ್ ಬೇಕೋ ಮುಂದಿನ ಕೆಲ್ಸನ ನಾವ್ ಮಾಡವ ಎದ್ದೊಳವ. ನೀನು ನಿಮ್ಮ ಟಿ ಇರೋದು ಈ ತುದಿಲಿ, ನೀನು ನಡ್ಕೊಂಡು ಆ ತುದಿಗೆ ಹೋಗ್ಬೇಕು. ಈಗ ಇಲ್ಲೇ ಮಾಡ್ಕೊಡ್ತಾಳೆ. ಆಯ್ತು ಬಿಡಪ್ಪ, ಅದನ್ನ ನಾನು ರಾತ್ರಿ ಕುಡ್ಕತೀನಿ ಮನಿ ಕಳಕ್ಕಿಂತ ಮುಂಚೆ. ಈಗ ಕಮಲಕ್ಕ ಅದೇನ್ ಮಾಡಿದ ಇವಸಿ ತತ್ತವ ಕಷಾಯ ಮಾಡ್ಕೊಟ್ಟೆ ಬಿಟ್ಟೆ ನಂಗೆ ಗೊತ್ತಿಲ್ಲ, ನಂಗೆ ಅದೆಲ್ಲ ಬೇಕಾಗಿಲ್ಲ, ನಂಗೆ ಮಸಾಲೆ ಟೀ ಮಾಡ್ಕೊಡು ನೀನು. ನೀನು ಏನಣ್ಣ ಮಸಾಲೆ ಟೀ ಕುಡ್ದಿಯ? ಎದ್ದು ಕ್ವಾಣೆ ದಿಕ್ಕ ಹೋಗವ ಮಸಾಲೆ ಟೀ ಅಂತ ತಗಂಬ. ಯಾರಿಗೆ? ರಾಜಣ್ಣಂಗೆ. ನನಗೂ ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ ಹಾಗೂ ಡಾಕ್ಟರ್ ಮೈಸೂರು ಉಮೇಶ್. ಇದುವರೆಗೆ ತೋರಣ ಹೂರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಎಸ್ಸಿ ಹೇಮಕುಮಾರ್. ಇನ್ನು ಮುಂದೆ ಕೇಳೋಣ. ಮೊದಲಿಗೆ ಒಂದು ವಾಣಿಜ್ಯ ಜಾಹೀರಾತು, ನಂತರ ಕೃಷಿ ದರ್ಪಣ, ವಾರದ ಕೃಷಿ ರಂಗ, ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುನ್ನೋಟ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಡಾಕ್ಟ್ರೆ, ನಂಗೆ ಸಕ್ಕರೆ ಕಾಯಿಲೆ ಇದೆ, ಹಾಗಾದ್ರೆ ನಂಗೆ ಸಾಂಕ್ರಾಮಿಕ ರೋಗ ಬಂದೇ ಬರುತ್ತಾ? ಸಕ್ಕರೆ ಕಾಯಿಲೆ ಇರುವವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ ಟಿಬಿ ರೋಗ ತಗುಲುವುದು 3 times ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು ಡಾಕ್ಟ್ರೆ? ಟಿಬಿ ರೋಗ ಲಕ್ಷಣಗಳಾದ ಕೆಮ್ಮು, ತೂಕ ಕಡಿಮೆ ಆಗೋದು, ರಾತ್ರಿ ಜ್ವರ, ಕಫದ ಜೊತೆಗೆ ರಕ್ತ, ಇಂತಹ ಯಾವುದೇ ಲಕ್ಷಣ ಇದ್ದಲ್ಲಿ ತಕ್ಷಣ ಟಿಬಿ ರೋಗದ ಪರೀಕ್ಷೆ ಮಾಡಿಸು. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ದರ್ಪಣ, ಕೃಷಿ ದರ್ಪಣ, ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ಕೇಳುಗರಿಗೆಲ್ಲ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಫೆಬ್ರವರಿ 12 ಭಾನುವಾರ ಸಂಜೆ 6:50 ಕೃಷಿರಂಗದಲ್ಲಿ ಹೈನುಗಾರಿಕೆ ಅನುಭವ ಕುರಿತು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕು ಬನ್ನೂರು ಹೋಬಳಿ ಬಿಸಿಹಳ್ಳಿಯ ಮಹಾಲಕ್ಷ್ಮಿ ಅವರೊಂದಿಗೆ ಸಂದರ್ಶನವಿದೆ. ಅಳ್ಜೋಳ ಹಾಕಿದ್ದೀವಿ ಮತ್ತೆ ಹುಲ್ಲಾಕಿದ್ದೀವಿ, ಫಾರಮ್ ಹುಲ್ಲು ಎರಡು ಮಿಕ್ಸ್ಅಟ್ ಮಾಡಿ ಹಸುಗೆ ಹಾಕತ್ತೇವೆ. 2 ತಿಂಗ ಒಂದು 10 ಮೇವು ಬರುತ್ತೆ ನಮ್ದು, ಒಂದ್ 2 ಎಷ್ಟು ತಗೋಬೇಕಾಯ್ತದೆ. ಫೆಬ್ರವರಿ 13 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಬೇಸಿಗೆಯಲ್ಲಿ ಬೇಸಾಯ ಕ್ರಮಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ನಿರ್ದೇಶಕರಾದ ಡಾ ಜಿಎಚ್ ಯೋಗೇಶ್. ಫೆಬ್ರವರಿ 14 ಮಂಗಳವಾರ ರಾಸಾಯನಿಕ ಮುಕ್ತ ಕೃಷಿಯೆಡೆಗೆ ಹೊರಳಿದ ಕೃಷಿಯ ಸಾಧಕ ಬಾಧಕ ಕುರಿತು ಗುಂಡ್ಲುಪೇಟೆ ತಾಲೂಕು ತೆರಕಣಾಂಬಿ ಹೋಬಳಿ ಪಡಗೂರು ಗ್ರಾಮದ ಕೃಷಿಕ ಲಿಂಗಪ್ಪ ಉರುಫ್ ರಾಜಣ್ಣ ಅವರೊಂದಿಗೆ ಸಂದರ್ಶನ. ನಮಗೆ ಒಳ್ಳೆಯ ಬೆಳೆನೂ ಬತ್ತಿತ್ತು, ಸ್ವಲ್ಪ ಅನುಕೂಲನೂ ಆಗಿತ್ತು ಸರ. ಹೆಂಗೆ ಅಂದರೆ ಭೂಮಿ ಹಾಳಾಗ್ಬಿಡುತ್ತೆ, ರಾಸಾಯನಿಕ ಇಟ್ಟು ಇಟ್ಟು ಎಲ್ಲ ಆ ಕಡೆಗೇ ನಡೀತಾ ಇರೋದ. ವರ್ಷಕ್ಕೊಂದ್ಸಲಿ ಚೇಂಜು, ಔಷಧಿ ಹೊಡಿಬೇಕಾರೆ, ಕೆಮಿಕಲ್ ಹೊಡಿಬೇಕಾರೆ, ಗೊಬ್ಬರ ಹಾಕ್ಬೇಕಾರೆ. ಫೆಬ್ರವರಿ 15 ಬುಧವಾರ ಸಮಗ್ರ ಕೃಷಿಯ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಪಿರಿಯಾಪಟ್ಟಣ ತಾಲೂಕು ಕಂಪಲಾಪುರದ ಸ್ವಾಮಿ. ಒಂದ್ ಕೆಜಿಗೆ 32-34 ರೂಪಾಯಿ ಕಮಿಷನ್ ತಗೋತಾರೆ ಸರ್. ಲೈಸೆನ್ಸ್ ಇರೋರು ಆತರ ಆಗಿ ನಾವು ಹೆಂಗೋ ಕಾಲ ಕಳ್ಕೊಂಡು ಹೋಗ್ತಾ ಇದೀವಿ ಸರ್. ಫೆಬ್ರವರಿ 16 ಗುರುವಾರ ಮೈಸೂರು ಆಕಾಶ